ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಆತ್ಮೀಯ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ಕಿಸಾನ್ ವಾಣಿ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹಸಿರು ಸಿರಿ ಕೃಷಿ ಚಟುವಟಿಕೆಗಳ ಕುರಿತು ಬಾನುಲಿ ಸರಣಿಯಲ್ಲಿ ವಿವಿಧ ಬೆಳೆಗಳಲ್ಲಿ ಕಳೆ ಹತೋಟಿ ಕ್ರಮಗಳ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸದಾಶಿವನಗೌಡ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಹಸಿರು ಸಿರಿ ಹಸಿರು ಸಿರಿ ಹಸಿರು ಸಿರಿ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ ಹಸಿರು ಸಿರಿ ಹಸಿರು ಸಿರಿ. ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿವಿಧ ಬೆಳೆಗಳಲ್ಲಿ ಕಳೆ ಹತೋಟಿಯ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತು ಯಾವುದೇ ಬೆಳೆ ಆಗಲಿ ಆ ಬೆಳೆಗಳನ್ನು ಕಾಡ್ತಾ ಇರತಕ್ಕಂತಹ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ಕಳೆ. ಯಾವುದೇ ತಾಕಿನಲ್ಲಿ ಹೋಗಿ ನೋಡಿದ್ರೂ ಕೂಡ ವಿಪರೀತ ಕಳೆಯನ್ನು ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಏನು ಕಾರಣ? ಈ ವಿವಿಧ ಬೆಳೆಗಳನ್ನು ಬಾಧಿಸ್ತಾ ಇರತಕ್ಕಂತಹ ಕಳೆಯನ್ನು ನಾವು ಹೇಗೆಲ್ಲ ನಿರ್ವಹಣೆಯನ್ನ ಮಾಡಬಹುದು ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ SNO ಸದಾಶಿವನಗೌಡ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಎಲ್ಲ ಬೆಳೆಗಳನ್ನು ಇವತ್ತು ಈ ಕಳೆ ಅನ್ನುವಂಥದ್ದು ಹೆಚ್ಚಾಗಿ ಕಾಡ್ತಾ ಇದೆ. ಅದು ಕೃಷಿ ಬೆಳೆಗಳಾಗಿರ್ಬೋದು, ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ಯಾವುದೇ ತಾಕಿಗೆ ಹೋದ್ರೂ ಕೂಡ ನಮಗೆ ಕಳೆದು ದೊಡ್ಡ ಸಮಸ್ಯೆ ಅಂತ ಹೇಳಿ ಹೇಳ್ತಾರೆ. ಏನ್ ಸರ್ ಕಳೆ ಅಂತ ಅಂದ್ರೆ? ಈ ಕಳೆ ಅಂತಂದ್ರೆ ಏನಪ್ಪ ಅಂತಂದ್ರೆ, ನಮ್ಮ ಜಮೀನಿನಲ್ಲಿ ನಮ್ಮ ಬೆಳೆಗಳನ್ನ ಬೆಳೆಯೋ ಜೊತೆಗೆ ಬೇರೆ ಬೆಳೆ ಆಗಿರ್ಬೋದು, ಬೇರೆ ಸಸ್ಯ ಆಗಿರ್ಬೋದು, ಅದನ್ನ ನಾವು ಕಳೆ ಅಂತ ಕರಿತೀವಿ. ಈಗ ಇತ್ತೀಚಿನ ದಿನಗಳೇನಪ್ಪ, ಸಾಕಷ್ಟು ರೀತಿಯಲ್ಲಿ ಈ ಕಳೆಗಳ ಒಂದು ಹತೋಟಿ ಮಾಡದೆ ನಮ್ಮ ರೈತರಿಗೆ ಬಹಳಷ್ಟು ಏನೋ ತಲೆನೋವಾಗಿರ್ತಕ್ಕಂಥದ್ದು. ಏನಪ್ಪ ಅಂತಂದ್ರೆ, ನಾವು ಕೃಷಿ ಭೂಮಿಗೆ ನಾವು ಬಿತ್ತನೆ ಎಷ್ಟು ನಾವು ಮಹತ್ವ ಕೊಡ್ತೀವೋ ಅಷ್ಟೇ ಮಟ್ಟಕ್ಕೆ ನಾವು ಕಳೆಯನ್ನ ಕೀಳೋದು ಕೂಡ ಪ್ರಾಮುಖ್ಯತೆಯನ್ನು ಹೊಂದಬೇಕಾಗತ್ತೆ. ಅದಕ್ಕೋಸ್ಕರ ಹೇಳ್ತೀವಿ, ಒಂದು ವರ್ಷದ ಕಳೆ ಬಿತ್ತು ಅಂತಂದ್ರೆ ನಮ್ಮ ಭೂಮಿಗೆ ಅದು 7 ವರ್ಷದ ಕಳೆ ಆಗ್ತದೆ ಅಂತ ಮಾತು. ಸೊ ಹಾಗಾಗಿ ಏನಾಗತ್ತಪ್ಪ ಅಂತಂದ್ರೆ, ನಾವು ಈ ಇತ್ತೀಚಿನ ದಿನಗಳಲ್ಲಿ ಈ ಕೃಷಿಯಲ್ಲಿ ಈ ಕಳೆಗಳ ಜೊತೆಗೆ ನಾವು ಯುದ್ಧ ಮಾಡ್ದಂಗೆ ಅನ್ನೋ ಒಂದು ರೀತಿಯ ಒಂದು ಮಾತು ಕೂಡ ಇರತಕ್ಕಂಥದ್ದು. ಇಲ್ಲಿ ನಾವು ಕಳೆಗಳನ್ನ ಯಾಕೆ ಅಷ್ಟು ನಾವು ಕಂಟ್ರೋಲ್ ಮಾಡಬೇಕು ಅಥವಾ ನಿರ್ವಹಣೆ ಮಾಡಬೇಕಪ್ಪ ಅಂತಂದ್ರೆ, ಆ ಕಳೆಗಳಲ್ಲಿ ಏನಪ್ಪ, ನಮ್ಮ ಬೆಳೆಗಳಿಗಿಂತ ಕಳೆಗಳಲ್ಲಿ ಬರ ನಿರೋಧಕತೆ ಶಕ್ತಿ ಜಾಸ್ತಿ ಇರುತ್ತೆ. ಅಂದ್ರೆ ನೀರಿಲ್ಲ ಅಂದ್ರೂ ಕೂಡ ಆ ಒಂದು ಕಳೆಗಳಲ್ಲಿ ಬೆಳೀತಕ್ಕಂಥ ಶಕ್ತಿ ಇರತಕ್ಕಂಥದ್ದು. ಆಮೇಲೆ ನೀವು ಎಂಥ ಒಂದು ಪ್ರತಿಕೂಲ, ಎಂಥ ಅನುಕೂಲ ಆಗಿರಲಿ ಅಥವಾ ಅನಾನುಕೂಲ ಪರಿಸ್ಥಿತಿ ಬಂದರೂ ಕೂಡ ಆ ಒಂದು ಕಳೆ ತನ್ನ ಜೀವನ ಏನು ಇರುತ್ತೆ, ಜೀವನ ಚಕ್ರ ಕಂಪ್ಲೀಟ್ ಅಂತ ಪೂರ್ಣವಾಗಿ ಮುಗಿಸೋ ತನಕ ಅದು ಬಿಡೋದಿಲ್ಲ. ಎಂಥ ಪರಿಸ್ಥಿತಿ ಬಂದರೂ ಕೂಡ ಅದು ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಏನಪ್ಪ ಅಂತಂದ್ರೆ, ನಮ್ಮ ಜಮೀನಲ್ಲಿ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಈ ಭೂಮಿಯಲ್ಲಿ ಅದು ಬಂದೇ ಬರ್ತಕ್ಕಂಥದ್ದು. ಹಾಗಾಗಿ ಏನಾಗುತ್ತಪ್ಪ ಅಂದ್ರೆ, ರೈತರಲ್ಲಿ ಅದು ಕಡೇ ಕಾಡುತ್ತೆ ಆ ಒಂದು ಇದು. ಆಮೇಲೆ ಏನಪ್ಪ ಅಂತಂದ್ರೆ, ಈ ಇತ್ತೀಚಿನ ದಿನಗಳಲ್ಲಿ ಕೂಲಿಗಳು ಅಂದ್ರೆ ಕೂಲಿ ಕಾರ್ಮಿಕರ ಅಭಾವವು ಕೂಡ ಬಹಳ ಇರ್ತಕ್ಕಂಥದ್ದು. ಮತ್ತೆ ಅನಿಶ್ಚಿತ ಮಳೆ, ಅಂದ್ರೆ ಯಾವ್ಯಾವ ಕಾಲಘಟ್ಟಗಳಲ್ಲಿ ಕರೆಕ್ಟ್ ಆಗಿ ಮಳೆ ಬರಲಾರ್ದು ಕೂಡ ಆ ಒಂದು ಕಾರಣದಿಂದ ಏನಾಗತ್ತಪ್ಪ ಅಂದ್ರೆ, ನಾವು ಕಳೆಗಳನ್ನು ನಿಯಂತ್ರಣ ಮಾಡೋದು ಇನ್ನ ಕಷ್ಟ ಕಷ್ಟ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಏನಾಗತ್ತಪ್ಪ ಅಂದ್ರೆ, ನಮ್ಮ ಬೆಳೆಗಳಲ್ಲಿ ಬರ್ತಕ್ಕಂಥ ಈ ಕೀಟ ಆಗಿರ್ಲಿ, ರೋಗಗಳಾಗ್ಲಿ, ಆ ಒಂದು ಬಾಧೆಗಳಿಂದ ನಮಗೆ ನಷ್ಟ ಆಗೋದು ಕಮ್ಮಿ ಆದ್ರೂ ಕೂಡ ಈ ಕಳೆಗಳಿಂದ ಸುಮಾರು ನಮ್ಮ ಸಂಶೋಧನೆ ಪ್ರಕಾರ 40-45% ಅಷ್ಟು ಈ ಇಳುವರಿಯ ಹೊಡೆತ ಅಥವಾ ಇಳುವರಿ ಮೇಲೆ ಹೊಡೆತ ಬೀಳುತ್ತೆ ಅಂತಕ್ಕಂಥದ್ದು ನಾವು ಹೇಳ್ಬೋದು. ನಾವು ಬೇರೆ ಬೇರೆ ನಾವು ಕಳೆಗಳ ಬಗ್ಗೆ ನೋಡೋದಾದ್ರೆ, ಆದಷ್ಟು ನೀರಾವರಿ ಪ್ರದೇಶದಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಕಳೆಗಳ ಒಂದು ಬಾಧೆ ಅಂತ ಹೇಳ್ಬೋದು. ಹೀಗೆ ಕಳೆ ಅನ್ನುವಂಥದ್ದು ನಮ್ಗೆ ಬೇಕಿಲ್ಲದೆ ಇದ್ರು ಕೂಡ ಬಂದು ಬೆಳೆಯುವಂತಹ ಒಂದು ಅತಿಥಿ ಅಂತ ಹೇಳಿ ನಾವು ಕರಿಬಹುದು. ಇದು ಬಂದೇ ಬರುತ್ತೆ. ನಾವು ಏನೇ ಪ್ರಯತ್ನ ಮಾಡಿದ್ರು ಕೂಡ ಬಂದೇ ಬರುತ್ತೆ. ಅದನ್ನ ತಡೀಲಿಕ್ಕಿರುವಂತದ್ದು ನಿರ್ವಹಣಾ ಕ್ರಮಗಳು ಮಾತ್ರ. ಆ ನಿರ್ವಹಣಾ ಕ್ರಮಗಳನ್ನ ಪ್ರತಿ ಬೆಳೆಯಲ್ಲಿಯೂ ಕೂಡ ಮತ್ತೆ ಪ್ರತಿಯೊಂದು ವರ್ಷವೂ ಕೂಡ ನಾವು ಅನುಸರಿಸುವ ಮೂಲಕ ಈ ಕಳೆಯಿಂದ ಪಾರಾಗಬಹುದು. ಇನ್ನು ಈ ಕಳೆಯನ್ನ ಸಾಂಪ್ರದಾಯಿಕ ಪದ್ಧತಿಗಳನ್ನ ಅನುಸರಿಸಿ ನಿರ್ವಹಣೆಯನ್ನ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಈಗ ಏನಪ್ಪಾ ಅಂತಂದ್ರೆ, ನಮ್ಮ ರೈತ ಬಾಂಧವರು ಬರೀ ಕೇವಲ ಬರೀ ನಮ್ಮಲ್ಲಿರ್ತಕ್ಕಂಥ ಸಾಂಪ್ರದಾಯಿಕ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ನಮಗೆ ಕಳೆ ನಿಯಂತ್ರಣ ಮಾಡೋದು ಅಂತಂದ್ರೆ ಅದು ಕಷ್ಟ ಆಗ್ತಕ್ಕಂಥದ್ದು. ಹಾಗಾಗಿ ಸಮಗ್ರ ಕಳೆ ನಿರ್ವಹಣೆ ಪದ ಅಂದ್ರೆ ಬೇರೆ ಬೇರೆ ಪದ್ಧತಿಗಳನ್ನ ಒಂದಕ್ಕೊಂದು ವಿಧಾನಗಳನ್ನ ಪೂರಕವಾಗಿ ನಾವು ಮಾಡಿಕೊಂಡು ಕಳೆಗಳನ್ನು ನಿರ್ವಹಣೆ ಮಾಡಬಹುದು. ಈಗ ನಮ್ಮಲ್ಲಿ ಸಾಂಪ್ರದಾಯಿಕ ಪದ್ಧತಿಗಳು ಅಂತಂದ್ರೆ ನಾವು ಕೈಗಳೇ ಮಾಡ್ಕೊಂತೇವೆ ಅಂದ್ರೆ ಹ್ಯಾಂಡ್ ವೀಡಿಂಗ್ ಅಂತ ಕರಿತೀವಿ, ಕೈಗಳೇ ಮಾಡ್ಕೊಂತ ಹೋಗೋದು, ಅಂತರ ಬೇಸಾಯ ಮಾಡೋದು, ಅರ್ಥೆ ಹೊಡಿತೀವಿ, ಎಡೆಕುಂಟೆ ಹೊಡಿತೀವಿ. ಸೊ ಇವೆಲ್ಲವೂ ಕೂಡ ಕಳೆಯ ಒಂದು ಸಾಂಪ್ರದಾಯಿಕ ಪದ್ಧತಿಗಳು. ಸೊ ನಾವೇನಂತ ಅದ್ರ ಜೊತೆಗೆ ನಾವು ಬೇರೆ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ಅದನ್ನು ನಾವು ಸಮಗ್ರ ಕಳೆ ಪದ್ಧತಿ ಅಂತ ಕರಿತೀವಿ, ಅಥವಾ ಸಮಗ್ರ ಕಳೆ ನಿರ್ವಹಣಾ ಪದ್ಧತಿ ಅಂತೇವೆ. ಈ ಒಂದು ಪದ್ಧತಿ ಏನಾಗುತ್ತೆ, ನಮಗೆ ರೈತರಿಗೆ ಒಂದು ವರವಾಗಬಹುದು, ಈ ಕಳೆಗಳ ನಿರ್ವಹಣೆ ಮಾಡೋದಲ್ಲಿ ವರವಾಗಬಹುದು ಅಂತ. ಆಮೇಲೆ ಹೆಚ್ಚು ನಾವು ಕಳೆನಾಶಕಗಳ ಬಗ್ಗೆ ಕೂಡ ನೋಡಿಕೊಂಡು ನಾವು ಏನು ನಮ್ಮ ಭೂಮಿಗೆ ಅಥವಾ ವಾತಾವರಣಕ್ಕೆ ದುಷ್ಪರಿಣಾಮವಾಗಲಾರ್ದಂಗೆ ನೋಡಿಕೊಂಡು ಎಷ್ಟು ಶಿಫಾರಸು ಮಾಡಿರ್ತಾರೆ ಅಷ್ಟೇ ಶಿಫಾರಸನ್ನು ನಾವು ಕಳೆನಾಶಕಗಳನ್ನು ಬಳಸಿಕೊಂಡು ಮಾಡಿದೆ ಆದಲ್ಲಿ ಕಳೆಗಳನ್ನು ನಾವು ಸಂಪೂರ್ಣವಾಗಿ ನಿರ್ವಹಣೆ ಮಾಡಬಹುದು ಅಂತ ಹೇಳ್ಬೋದು. ಹೀಗೆ ಸಾಂಪ್ರದಾಯಿಕ ಪದ್ಧತಿಯಿಂದಲೂ ಕೂಡ ಕಳೆಯನ್ನು ನಿರ್ವಹಣೆಯನ್ನು ಮಾಡಬಹುದು. ಆದರೆ ಸಮಗ್ರ ಪದ್ಧತಿಗಳನ್ನು ನಾವು ಅನುಸರಿಸಬೇಕು, ಆವಾಗ ಮಾತ್ರ ಮಾಡಬೇಕಾಗುತ್ತೆ. ಕೈಗಳೇ ಮಾಡ್ತಕ್ಕಂಥದ್ದು, ಜೊತೆಗೆ ಅಂತರ್ಬೇಸಾಯವನ್ನು ಮಾಡ್ತಕ್ಕಂಥದ್ದು, ಎಡೆಕುಂಟೆಗಳನ್ನು ಹೊಡಿತಕ್ಕಂಥದ್ದು, ಇದನ್ನು ಮಾಡುವ ಮೂಲಕ ನಾವು ಈ ಒಂದು ಕಳೆಯನ್ನು ನಿರ್ವಹಣೆಯನ್ನು ಮಾಡಬಹುದು. ಇದನ್ನು ಮಾಡದ ಕಾರಣದಿಂದಾಗಿ ಇವತ್ತು ಕಳೆ ಅನ್ನುವಂಥದ್ದು ಹೆಚ್ಚಾಗಿ ಬರ್ತಾ ಇರತಕ್ಕಂಥದ್ದು. ಕೈಗಳೆಯನ್ನು ಮಾಡಲಿಕ್ಕೆ ನಮಗೆ ಕೃಷಿ ಕಾರ್ಮಿಕರ ಕೊರತೆ ಇದೆ, ಅಭಾವ ಇದೆ, ಅಥವಾ ಸಿಕ್ಕಿದ್ರೂ ಕೂಡ ಅವರಿಗೆ ಹೆಚ್ಚು ಹಣವನ್ನು ನೀಡಬೇಕು ಅನ್ನುವಂಥದ್ದು. ಮತ್ತೆ ಅಂತರ್ಬೇಸಾಯವನ್ನು ಮಾಡಲಿಕ್ಕೂ ಕೂಡ ಈಗ ನಮಗೆ ಎತ್ತುಗಳ ಕೊರತೆ ಇದೆ, ಮತ್ತೆ ಆ ಹಳೆಯ ಏನು ಇಂಪ್ಲಿಮೆಂಟ್ಸ್ ಅಂತ ಹೇಳಿ ನಾವು ಕರಿತೀವೋ ಅವುಗಳ ಕೊರತೆಯೂ ಕೂಡ ಇದೆ. ಇದನ್ನು ಮಾಡದ ಕಾರಣದಿಂದಾಗಿ ಇವತ್ತು ಕಳೆ ಅನ್ನುವಂಥದ್ದು ಎಲ್ಲ ತಾಗಗಳನ್ನು ಕೂಡ ಹೆಚ್ಚಾಗಿ ಆವರಿಸ್ತಾ ಇದೆ ಅಂತ ಹೇಳಿ ನಾವು ಹೇಳ್ಬೋದು. ಇನ್ನು ನಮ್ಮ ಕೃಷಿ ಭೂಮಿ ಏನಿರುತ್ತೋ ಈ ಕೃಷಿ ಭೂಮಿಗೆ ಕಳೆಗಳು ತಲುಪಬಾರದು ಅಂತ ಹೇಳಿದ್ರೆ ಏನೆಲ್ಲ ವಿಧಾನಗಳನ್ನು ಅನುಸರಿಸಿ ನಾವು ತಡೆಗಟ್ಟಬಹುದು? ಈಗ ನಾವು ನಮ್ಮ ಒಂದು ವೈಜ್ಞಾನಿಕ ಇದರ ಪದ್ಧತಿಯಲ್ಲಿ ನಾವು ಅದನ್ನು ಪ್ರಿವೆಂಟಿವ್ ಮೆಸರ್ಸ್ ಅಂತ ಕರಿತೀವಿ. ಅಂದ್ರೆ ತಲುಪದಂತೆ ನಾವು ಏನೆಲ್ಲ ತಡೆಗಟ್ಟುಗಳನ್ನ ಮಾಡ್ಕೋಬಹುದು, ವಿಧಾನಗಳನ್ನ ಮಾಡ್ಕೋಬಹುದು ಅಂದ್ರೆ ಗೊತ್ತಿರುತ್ತೆ ನಮಗೆ, ಸಿಂಪಲ್ ಆಗಿ ಸರಳವಾಗಿ ಗೊತ್ತಿರತಕ್ಕಂತ ಪದ್ಧತಿಗಳೇನ ನಾವು ಅದನ್ನ ನಾವು ವೈಜ್ಞಾನಿಕವಾಗಿ ಹೇಳ್ತಕ್ಕಂಥದ್ದು. ಒಂದೇನಪ್ಪ ಅಂತಂದ್ರೆ ನಾವು ಬೀಜ, ಮೊದಲಿಗೆ ನಾವು ಮಳೆ ಬಂದಾಗ ಬೀಜ ತರಬೇಕಾಗತ್ತೆ, ಅಂತ ಬೀಜಗಳಲ್ಲಿ ಫಸ್ಟ್ ನಮಗೆ ಕಳೆ ಮುಕ್ತವಾಗಿರ್ತಕ್ಕಂಥ ಬೀಜಗಳನ್ನ ನೋಡಬೇಕು. ಅದು ಫಸ್ಟ್ ನಮಗೆ ಒಂದು ಫಸ್ಟ್ ಪ್ರಯಾರಿಟಿ ಇರತಕ್ಕಂಥದ್ದು, ಕಳೆ ಬೀಜಗಳಿಂದ ಮುಕ್ತವಾಗಿರ್ತಕ್ಕಂಥ ನಾವು ಬೀಜಗಳನ್ನ ಖರೀದಿ ಮಾಡಬೇಕು, ಅದು ಒಂದು. ಇನ್ನೊಂದೇನಪ್ಪ ಅಂತಂದ್ರೆ ನಾವು ಚೆನ್ನಾಗಿ ಈಗ ಗೊಬ್ಬರ, ಈಗ ತಿಪ್ಪೆ ಗೊಬ್ಬರ ಆಗಿರಲಿ ಅಥವಾ ಕಾಂಪೋಸ್ಟ್ ಗೊಬ್ಬರ ತಂದು ನಾವು ಹೊಲಕ್ಕೆ ಹಾಕ್ತೀವಿ. ಸೊ ಅಂತ ಒಂದು ಗೊಬ್ಬರವನ್ನ ಚೆನ್ನಾಗಿ ಕಳೆತಿರ್ತಕ್ಕಂಥ ಗೊಬ್ಬರವನ್ನ ತಂದು ನಾವು ಹಾಕಿದ್ರೆ ಬಹಳ ಅನುಕೂಲ. ಏನಪ್ಪ ಸಪೋಸ್ ಇದೇನು ಕಳೆತಿಲ್ಲ ಅಂತಂದ್ರೆ ಏನಾಗುತ್ತಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಕಳೆಗಳ ಬೀಜ ಮತ್ತೆ ನಮ್ಮ ಹೊಲದಲ್ಲಿ ಸ್ಪ್ರೆಡ್ ಆಗಿ ಹರಡಿ ಮತ್ತೆ ಅದು ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಏನಂತ ಚೆನ್ನಾಗಿ ಕಳೆತಿರ್ತಕ್ಕಂಥ ಗೊಬ್ಬರವನ್ನ ನಾವು ಉಪಯೋಗ ಮಾಡಿದ್ರೆ ನಾವು ಅಲ್ಲಿನೂ ಕೂಡ ನಾವು ಕಳೆಯನ್ನ ನಿರ್ವಹಣೆ ಮಾಡಬಹುದು. ಇನ್ನು ಮೂರನೇದೇನಪ್ಪ ಅಂತಂದ್ರೆ ಕಳೆಗಳು ಯಾವುದೇ ಭೂಮಿಯಲ್ಲಿ ಯಾವುದೇ ಹೊಲದಲ್ಲಿ ಅಥವಾ ಜಮೀನಿನಲ್ಲಿ ಕಳೆಗಳು ಇತ್ತು ಅಂತಂದ್ರೆ ಸೊ ಅದನ್ನ ನಾವು ಬೀಜ ಆಗ ತನಕ ಬಿಡಕೂಡುದು. ಹೂ ಆಗುವ ಹಂತದಲ್ಲಿ ಇತ್ತಪ್ಪ ಅಂತಂದ್ರೆ ಅದನ್ನ ಕಿತ್ತಿ ಒಸೆದ್ರೆ ನಮಗೆ ನಾವು ಆದಷ್ಟು ಅದರಿಂದ ಒಂದು 50-60% ಅಷ್ಟು ನಾವು ಅಟ್ಲೀಸ್ಟ್ ನಿಯಂತ್ರಣ ಮಾಡ್ದಂಗೆ ಆಗುತ್ತೆ. ಆಮೇಲೆ ನಮ್ಮ ಈಗ ಅಕ್ಕಪಕ್ಕದ ಮನೆಯಲ್ಲಿ ಆಗಿರಲಿ ಅಥವಾ ಹೊಲದಲ್ಲಿ ಆಗಿರಲಿ ನಾವು ಗೊಬ್ಬರದ ಗುಂಡಿ ಆಗಿರಲಿ ತಿಪ್ಪೆ ಗುಂಡಿ ಆಗಿರಲಿ ಮತ್ತು ಹೊಲದ ಬದು ಆಗಿರಲಿ ಆಮೇಲೆ ನಾವು ನೀರಾವರಿ ಇರತಕ್ಕಂಥ ಕಾಲುವೆಗಳಾಗಿರಲಿ ಇವೆಲ್ಲವೂ ಕೂಡ ನಾವು ಕಳೆಗಳನ್ನ ಆದಷ್ಟು ಇತ್ತು ಅಂತಂದ್ರೆ ಅವನ್ನೆಲ್ಲ ಕೂಡ ನಿರ್ವಹಣೆ ಮಾಡಬೇಕಂದ್ರೆ ಕಟ್ ಮಾಡಿ ಅಟ್ಲೀಸ್ಟ್ ಟ್ರಿಮ್ ಮಾಡಿ ಅದನ್ನ ಇಟ್ಕೊಂಡ್ರೆ ನಮಗೆ ಬಹಳಷ್ಟು ಕಂಟ್ರೋಲ್ ಮಾಡಾಗುತ್ತೆ. ಆಮೇಲೆ ಇನ್ನೇನಪ್ಪ ಅಂದ್ರೆ ಇನ್ನೊಂದು ಪದ್ಧತಿ ಏನಂದ್ರೆ ನಾವೆಲ್ಲ ಹೊಲಗಳು ಏನಪ್ಪ ಅಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಒಂದು ಸಲಕರಣೆ ಅಥವಾ ಉಪಕರಣಗಳು ಯೂಸ್ ಮಾಡ್ಕಂತೀವಿ, ಒಬ್ಬರಿಂದ ಒಬ್ರು ಯೂಸ್ ಮಾಡ್ಕಂತ ಹೋಗ್ತೀವಿ. ಸೊ ಅಂತ ಟೈಮ್ನಲ್ಲಿ ಏನಾಗುತ್ತೆ, ಒಂದು ಹೊಲದಿಂದ ಅವ್ರು ಉಪಯೋಗ ಮಾಡಿರ್ತಕ್ಕಂಥ ಹೊಲದಿಂದ ನಾವೇನ ಒಂದು ಕಳೆ ಬಂತು ಅಂದ್ರೆ ಇನ್ನೊಂದು ಹೊಲಕ್ಕೆ ಅದು ಸ್ಪ್ರೆಡ್ ಆಗ್ತಾವೆ. ಸೊ ಅಂತ ಒಂದು ಟೈಮ್ನಲ್ಲಿ ನಾವು ಒಂದು ಸ್ವಲ್ಪ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಬರುವ ಟೈಮ್ನಲ್ಲಿ ಅಟ್ಲೀಸ್ಟ್ ಕೃಷಿ ಉಪಕರಣಗಳನ್ನು ನಾವು ಸ್ವಚ್ಛಗೊಳಿಸ್ಕೊಂಡು ಮತ್ತೆ ಬೇರೆ ಹೊಲಕ್ಕೆ ಹೋದ್ರೆ ಅದರಿಂದನೂ ಕೂಡ ನಾವು ನಿಯಂತ್ರಣ ಮಾಡಬಹುದು ಅಂತ ಹೇಳ್ಬೋದು. ಹೀಗೆ ವಿವಿಧ ಕ್ರಮಗಳನ್ನು ಅನುಸರಿಸಿ ಈ ಕಳೆ ನಮ್ಮ ತಾಕಿಗೆ ಬಾರದ ಹಾಗೆ ನಾವು ನೋಡಿಕೊಳ್ಳಬೇಕು. ಹಾಗೆ ನೋಡಿಕೊಂಡಾಗ ನಾವು ಆದಷ್ಟು ಕಳೆಯನ್ನು ನಿಯಂತ್ರಣವನ್ನು ಮಾಡಿದ ಹಾಗೆ ಆಗುತ್ತೆ. ಅದನ್ನು ಮೀರಿ ಕಳೆ ಬಂತು ಅಂತ ಹೇಳಿದ್ರೆ ನಾವು ಅದನ್ನ ಖಂಡಿತವಾಗಿಯೂ ಕೂಡ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಅನೇಕ ವಿಧಾನಗಳನ್ನ ಅನುಸರಿಸಿ ಇವತ್ತು ನಿರ್ವಹಣೆಯನ್ನ ಮಾಡಬಹುದು. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಯಾಂತ್ರಿಕವಾಗಿ ನಾವು ಈ ಕಳೆಯನ್ನ ನಿರ್ವಹಣೆ ಮಾಡಬಹುದು. ಉತ್ತಮ ಬೇಸಾಯ ಕ್ರಮಗಳನ್ನು ಅಳವಡಿಕೆ ಮಾಡಿಕೊಳ್ಳುವ ಮೂಲಕವೂ ಕೂಡ ಕಳೆಗಳ ನಿರ್ವಹಣೆಯನ್ನ ಮಾಡಬಹುದು. ಇನ್ನು ಕೆಲವು ಜೈವಿಕ ವಿಧಾನಗಳನ್ನ ಬಳಕೆಯನ್ನ ಮಾಡಿಕೊಂಡು ಮಾಡಬಹುದು. ರಾಸಾಯನಿಕ ವಿಧಾನವನ್ನ ಬಳಕೆ ಮಾಡಿಕೊಂಡು ಕೂಡ ಮಾಡಬಹುದು. ಯಾವ ಯಾವ ವಿಧಾನವನ್ನ ಹೇಗೆ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು ಅನ್ನುವಂಥದ್ದನ್ನ ತಾವು ತಿಳಿಸ್ಕೊಡಿ. ವಿವಿಧ ಕಳೆ ನಿರ್ವಹಣಾ ಕ್ರಮಗಳಲ್ಲಿ ಯಾಂತ್ರಿಕ ಕಳೆ ನಿರ್ವಹಣಾ ಕ್ರಮ, ಇದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಈಗ ಯಾಂತ್ರಿಕ ವಿಧಾನಗಳಪ್ಪ ಅಂತಂದ್ರೆ, ಈಗ ಆಲ್ರೆಡಿ ನಮ್ಮ ಹೊಲದಲ್ಲಿ ಅಥವಾ ಜಮೀನಿನಲ್ಲಿ ಕಳೆ ಇದೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಭೌತಿಕವಾಗಿ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಅದನ್ನ ನಾವು ಯಾಂತ್ರಿಕ ವಿಧಾನಗಳಂತ ಕರಿತೀವಿ. ಈ ಕೃಷಿ ಸಲಕರಣೆ ಆಗಿರಲಿ ಅಥವಾ ಉಪಕರಣಗಳಿಂದ ನಾವು ಅದನ್ನು ಉಪಯೋಗಿಸ್ಕೊಂಡು ನಾವು ಭೌತಿಕವಾಗಿ ಅದನ್ನ ಕಿತ್ತಾಕುವಂತ ಒಂದು ಪದ್ಧತಿಗೆ ನಾವು ಯಾಂತ್ರಿಕ ವಿಧಾನ ಅಂತ ಕರಿತೀವಿ. ಇದು ಇವತ್ತಿಂದು ಕಾಲದಲ್ಲ, ನಮ್ಮ ಅಜ್ಜಂದ್ರು ತಾತಂದ್ರು ಅವ್ರ ಕಾಲದಿಂದ ನಡೆದಿರ್ತಕ್ಕಂಥ ನಮ್ಮ ಸಾಂಪ್ರದಾಯಿಕ ಪದ್ಧತಿ ಇದು ಕೂಡ ಒಂದಾಗಿರತಕ್ಕಂಥದ್ದು. ಇನ್ನು ಕೆಲವೊಂದು ಪದ್ಧತಿ ಯಾಂತ್ರಿಕ ಪದ್ಧತಿಗಳು ಬೇಕಾದಷ್ಟು ಬೇರೆ ಬೇರೆ ಪದ್ಧತಿಗಳು ಬರ್ತವೆ. ಅದರಲ್ಲಿ ಒಂದೇನಪ್ಪ ಅಂದ್ರೆ ಮಾಗಿ ಉಳುಮೆ ಅಥವಾ ಉಳುಮೆ ಅಂತ ಕರಿತೀವಿ, ಸಾಮಾನ್ಯವಾಗಿ ಮಾಗಿ ಉಳುಮೆ ಅಂತ ಕರಿತೀವಿ. ಇದು ನಿಮ್ಗೆಲ್ಲ ಗೊತ್ತಿರತಕ್ಕಂಥದ್ದು, ಸಾಮಾನ್ಯವಾಗಿ ಈ ಬೇಸಿಗೆ ಕಾಲದಲ್ಲಿ ನಾವು ಮಾಡ್ತಕ್ಕಂಥ ಉಳುಮೆ ಇದು. ಅಂದ್ರೆ ಆಲ್ಮೋಸ್ಟ್ ಮಾರ್ಚ್ ಇಂದ ಅಥವಾ ಏಪ್ರಿಲ್ ಇಂದ ಮೇ 15 ತನಕ ನಾವು ಈ ಒಂದು ಮಾಗಿ ಉಳುಮೆನೆ ಮಾಡ್ತಕ್ಕಂಥ. ಈ ಮಾಗಿ ಉಳುಮೆ ಮಾಡೋದ್ರಿಂದ ಭೂಮಿಯನ್ನ ಆಳವಾಗಿ ಹದವಾಗಿ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಕಳೆಗಳ ಬೇಡುಗಳೆಲ್ಲ ಕೂಡ ಹೊರಗಡೆ ಬರ್ತಾವ. ಆಮೇಲೆ ಮತ್ತೆ ಇವನ್ ಕೀಟದ್ದಾಗಿರ್ಲಿ ಅಥವಾ ಇವೇನು ಸಸ್ಯದ್ದು ಈ ರೋಗದ ಕೀಟಾಣುಗಳು ಅವು ಕೂಡ ಮೇಲ್ಬಂದು ಸೂರ್ಯನ ಕಿರಣಗಳಿಂದ ಅವೆಲ್ಲವೂ ಕೂಡ ಸಾಯಲ್ಪಡ್ತವೆ. ಈ ಒಂದು ಇದರಿಂದ ನಮಗೆ ಒಂದು ಅನುಕೂಲ ಆಗ್ತಕ್ಕಂಥದ್ದು, ಕಳೆಗಳನ್ನ ಆ ಥರ ಕಂಟ್ರೋಲ್ ಮಾಡ್ಬೋದು. ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ಎರಡು ಉದ್ದೇಶ ಕೂಡ ಮಾಡ್ತಕ್ಕಂಥ, ಒಂದು ಮಣ್ಣನ್ನು ನಾವು ಸಡಿಲಗೊಳಿಸ್ತಕ್ಕಂಥದ್ದು, ಅದನ್ನು ಬಿತ್ತನೆಗೆ ನಾವು ಭೂಮಿಯನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು ಒಂದು. ಇನ್ನೊಂದೇನಪ್ಪ ಅಂತಂದ್ರೆ ಕಳೆ ನಿಯಂತ್ರಣ ಮಾಡ್ತಕ್ಕಂಥದ್ದು. ಅದು ಕಳೆ ನಿಯಂತ್ರಣ ನಾವು ಬಿತ್ತನೆಗಿಂತ ಪೂರ್ವದಲ್ಲೂ ಕೂಡ ಮಾಡ್ಬೋದು. ಇನ್ನೊಂದೇನಪ್ಪ ಅಂತಂದ್ರೆ ಇನ್ನೊಂದು ಬೆಳೆ ಇದ್ದಾಗ, ಬೆಳೆ 30-35 ದಿನಗಳಲ್ಲಿದ್ದಾಗ ಕೂಡ ಆ ಒಂದು ಉಳುಮೆಯನ್ನ ಮಾಡಬಹುದು. ಸೊ ಇದು ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಕೈಗಳಿಂದ ನಾವು ಅಂದ್ರೆ ಹ್ಯಾಂಡ್ ವೀಡಿಂಗ್ ಅಂತ ಕರಿತೀವಿ, ಅಂದ್ರೆ ಕೈಗಳಿಂದ ನಾವು ಕಳೆಗಳನ್ನು ಕೂಡ ಮಾಡ್ತಕ್ಕಂಥದ್ದು. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಕೃಷಿ ಕಾರ್ಮಿಕರೇನಂದ್ರೆ ಅವರ ಒಂದು ಅಭಾವ ಇರ್ತಕ್ಕಂಥದ್ದು, ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಹೆಚ್ಚು ದುಡ್ಡನ್ನು ಕೇಳ್ತಕ್ಕಂಥ ಜಾಸ್ತಿನೂ ಇದೆ. ಸೊ ಅವೆರಡೂ ಕೂಡ ಅದರೊಂದು ನಮಗೆ ಬಹಳಷ್ಟು ನಮ್ಮ ರೈತರಿಗೆ ದುಬಾರಿ ಆಗ್ತಕ್ಕಂಥದ್ದು. ಸೊ ಅದನ್ನ ನಾವು ನರ್ಸರಿಲಿ ಪದ್ಧತಿಯಲ್ಲಿ ಈ ಒಂದು ಪದ್ಧತಿಯನ್ನು ಅಳವಡಿಸ್ಕೊಬಹುದು. ಇನ್ನು ಮೂರನೇದೇನಪ್ಪ ಅಂದ್ರೆ ಕೈ ಸಲಕರಣೆಗಳಿಂದ ನಾವು ಅಂತರ ಬೇಸಾಯವನ್ನು ಕೂಡ ಮಾಡಬಹುದು. ಈಗ ನಮ್ಮಲ್ಲಿ ಕುರ್ಪಿ ಅಥವಾ ಕುಡುಗೋಲು ಅಥವಾ ನಮ್ಮ ಚಕ್ರ ಇರತಕ್ಕಂಥ ರೋಟರಿ ವೀಡರ್ ಇಂಥವನ್ನು ಕೂಡ ನಾವು ಬಳಸ್ಕೊಂಡು ಕಳೆಗಳನ್ನು ನಿಯಂತ್ರಣ ಮಾಡಬಹುದು. ಇನ್ನು ಲಾಸ್ಟ್ ನಾನು ಹೇಳಿದ್ರೆ ನಾನು ಉಳುಮೆ ಅನ್ಬೋದು ಅಥವಾ ಅಂತರ ಬೇಸಾಯ ಅಂತ ಕೂಡ ಅನ್ಬೋದು. ಈ ಅಂತರ ಬೇಸಾಯ ಏನಪ್ಪಾ ಅಂತಂದ್ರೆ ಕಾಮನ್ ಆಗಿ ನಾವು ಬೆಳೆ 30-40 ದಿನ ಇದ್ದಾಗ ಆ ಬೆಳೆಗಳ ಬೆಳವಣಿಗೆ ನೋಡಿಕೊಂಡು ನಾವು ಈ ಒಂದು ಅಂತರ ಬೇಸಾಯವನ್ನು ಮಾಡ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಎತ್ತುಗಳು ಕೂಡ ಮಾಡಬಹುದು ಅಥವಾ ನಾವು ಟ್ರ್ಯಾಕ್ಟರ್ ಬಳಸಿ ಕೂಡ ಈ ಒಂದು ಅಂತರ ಬೇಸಾಯವನ್ನು ಮಾಡ್ತಕ್ಕಂಥದ್ದು. ಇನ್ನ ಇದನ್ನ ನೀರನ್ನು ಕೂಡ ಒಳ್ಳೆ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕೆಲವೊಂದು ಬೆಳೆಗಳು ಅಂದ್ರೆ ಸಮಸ್ಯಾತ್ಮಕ ಕಳೆಗಳಂತ ನಾವೇನ್ ಕರಿತೀವಿ, ಈ ಕೊನ್ನಾರಿ ಆಗಿರ್ಬೋದು ಅಥವಾ ಗರಿಕೆ ಆಗಿರ್ಬೋದು, ಇಂಥ ಕಳೆಗಳು ಕೂಡ ಇರತಕ್ಕಂಥದ್ದು. ಸೊ ಇಂಥ ಕೆಲವೊಂದು ಕಳೆಗಳನ್ನ ನಾವು ನೀರು ನಿಲ್ಲಿಸಿಬಿಟ್ರೆ ಏನಾಗತ್ತಪ್ಪ ಅಂದ್ರೆ ಅವನ್ನ ಆದಷ್ಟು ನಾಶ ಮಾಡಬಹುದು ಅಥವಾ ನಿಯಂತ್ರಣ ಮಾಡಬಹುದು ಅಂತ ಹೇಳ್ಬೋದು. ಹೀಗೆ ವಿವಿಧ ಯಾಂತ್ರೀಕೃತ ಅಥವಾ ಯಾಂತ್ರೀಕರಣವನ್ನ ಬಳಕೆಯನ್ನ ಮಾಡಿಕೊಂಡು ನಾವು ಈ ಕಳೆಯ ನಿರ್ವಹಣೆಯನ್ನ ಮಾಡಬಹುದು. ಇನ್ನು ಉತ್ತಮವಾದಂತ ಬೇಸಾಯ ಕ್ರಮಗಳನ್ನ ಅಳವಡಿಕೆ ಮಾಡಿಕೊಳ್ಳುವ ಮೂಲಕವೂ ಕೂಡ ಕಳೆಯನ್ನ ನಿರ್ವಹಣೆಯನ್ನ ಮಾಡಬಹುದು ಅಂತ ಹೇಳಿ ಹೇಳ್ತಾರೆ. ಉತ್ತಮ ಬೇಸಾಯ ಕ್ರಮಗಳು ಅಂತ ಅಂದ್ರೆ ಯಾವ್ಯಾವುದು, ಅವುಗಳ ಅಳವಡಿಕೆಯಿಂದ ಕಳೆಯನ್ನ ಹೇಗೆ ನಿರ್ವಹಣೆಯನ್ನ ಮಾಡಬಹುದು? ಉತ್ತಮ ಬೇಸಾಯ ಕ್ರಮಗಳು ಅಳವಡಿಕೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಈ ಕಳೆ ನಿಯಂತ್ರಣ ಒಂದು ವಿಧಾನಗಳಲ್ಲಿ ಇದು ಕೂಡ ಒಂದು ಪ್ರಮುಖವಾಗಿರತಕ್ಕಂಥ ವಿಧಾನ ಅಂತಲೇ ಹೇಳ್ಬೋದು. ಸೊ ಇಂಥ ಒಂದು ಬೆಳೆಗಳಲ್ಲಿ ಇದೇನಾಗತ್ತಪ್ಪ ಅಂತಂದ್ರೆ ಕೆಲವೊಂದು ವಾತಾವರಣವನ್ನು ನಾವು ಬೆಳೆಗಳಿಗೆ ಕಲ್ಪಿಸಿಕೊಡ್ತಕ್ಕಂಥದ್ದು, ಮತ್ತೆ ಅಲ್ಲಿರ್ತಕ್ಕಂಥ ಕಳೆಗಳ ಒಂದು ಉಪಟಳ ಅಥವಾ ಬೆಳವಣಿಗೆಯನ್ನು ಆದಷ್ಟು ಅದನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇದು. ಸೊ ಇದರಲ್ಲಿ ನಾವು ಬೇಕಾದಷ್ಟು ಪದ್ಧತಿಗಳು ಕೂಡ ನಾವು ನೋಡಬಹುದು. ಒಂದು ಸೂಕ್ತವಾಗಿರ್ತಕ್ಕಂಥ ಬಿತ್ತನೆ ಸಮಯ, ನಾವು ಯಾವ್ಯಾವ ಕಾಲದಾಗ ಬಿತ್ತನೆ ಮಾಡಿದ್ರೆ ಅದರಿಂದನೂ ಕೂಡ ಕಳೆಗಳ ಬೆಳವಣಿಗೆ ಜಾಸ್ತಿಯಾಗಿ ನಮಗೆ ಇಳುವರಿಯ ಮೇಲೆ ಹೊಡೆತ ಬೀಳುತ್ತದೆ. ಸೊ ಹಾಗಾಗಿ ಕರೆಕ್ಟ್ ಟೈಮಿಗೆ ಅಂದ್ರೆ ಸೂಕ್ತವಾಗಿರ್ತಕ್ಕಂಥ ಬಿತ್ತನೆ ಸಮಯದಲ್ಲಿ ನಾವು ಬೆಳೆಯನ್ನ ಬಿತ್ತಿದ್ದೆ ಆದ್ರಲ್ಲಿ ಅದಕ್ಕೆ ಆ ಒಂದು ಬೆಳೆ ಏನಾಗುತ್ತೆ ಕಠಿಣವಾಗಿರ್ತಕ್ಕಂಥ ಸ್ಪರ್ಧೆಯನ್ನ ಆ ಒಂದು ನಾವು ಏನು ಸಿಗ್ತಕ್ಕಂಥ ಸಂಪನ್ಮೂಲಗಳು ನೀರಾಗಿರ್ಬೋದು, ಮಣ್ಣಿನ ತೇವಾಂಶ ಆಗಿರ್ಬೋದು, ಅಥವಾ ನಾವು ಕೊಡ್ತಕ್ಕಂಥ ಗೊಬ್ಬರದ ಒಂದು ಪೋಷಕಾಂಶ ಆಗಿರ್ಬೋದು, ಅಥವಾ ಸೂರ್ಯನ ಕಿರಣಗಳು ಅಥವಾ ಸೂರ್ಯನ ಬೆಳಕಾಗಿರ್ಬೋದು, ಇವೆಲ್ಲ ಒಂದು ಅಂಶಗಳಿಗೆ ಈ ಒಂದು ಬೆಳೆ ಒಂದು ಸ್ಪರ್ಧೆಯನ್ನ ಒಡ್ತದೆ. ಸೊ ಹಾಗಾಗಿ ನಾವು ಸೂಕ್ತ ಕಾಲದಲ್ಲಿ ನಾವು ಬೆಳೆಗಳನ್ನ ಬಿತ್ತನೆ ಮಾಡಬೇಕು ಅಂತ ಹೇಳ್ತೀನಿ. ಇನ್ನು ಬಿತ್ತುವ ಪದ್ಧತಿನೂ ಕೂಡ ಬಹಳ ಅಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ಜನರೊಳಗೆ ನಾವು ಸಾಮಾನ್ಯವಾಗಿ ಒಣ ಬೇಸಾಯದಲ್ಲಿ ಅಥವಾ ಒಣ ಭೂಮಿಯಲ್ಲಿ ನಾವು ಕಾಮನ್ ಆಗಿ ಬಿತ್ತೀವಿ ಅಂತ ಬಿತ್ತಿದ ಆದ ನಂತರ ಮಳೆ ಬಂದ ಮೇಲೆ ಮಳೆ ಅಥವಾ ನೀರು ಬಿಡ್ತೀವಿ. ಸೊ ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಆರಾಮಾಗಿ ಅವು ಹಲಸಾಗಿರ್ತಕ್ಕಂಥ ಕಳೆಗಳು ಬೆಳೀತಾ ಹೋಗ್ತವೆ. ಸೊ ಅದ್ರ ಬದಲಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಬಿತ್ತುವ ಮುನ್ನವೇ ನಾವು ನೀರನ್ನು ಹಾಯಿಸಿ ಅದಾದ ನಂತರ ನಾವು ಕಳೆಗಳನ್ನ ಪ್ರಮಾಣವನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಇನ್ನ ಬೆಳೆಗಳನ್ನು ನಾವು ಬಿತ್ತಿದ ಆದ ನಂತರ ಬೆಳೆಗಳ ಸಂಖ್ಯೆಯನ್ನು ಕೂಡ ನಾವು ಆಪ್ಟಿಮಮ್ ಅಂತ ಕರಿತೀವಿ, ಅಂದ್ರೆ ಸರಿಯಾದ ಸಂಖ್ಯೆಯನ್ನು ನಾವು ಇಲ್ಲಿ ಮಾಡಲೇಬೇಕು. ಯಾಕಪ್ಪ ಅಂತಂದ್ರೆ ಇಲ್ಲ ಅಂತಂದ್ರೆ ಆ ಬೆಳೆಗಳ ಸರಿಯಾದ ಸಂಖ್ಯೆಗಳ ಸಸಿಗಳ ಸಂಖ್ಯೆಗಳನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ನಾವು ಅದನ್ನು ನೋಡ್ಕೊಂಡಿಲ್ಲ ಅಂತಂದ್ರೆ ಆ ಒಂದು ಕಳೆಗಳು ಕೂಡ ಈ ಬೆಳೆಗಳ ಮೇಲೆ ಇಳುವರಿ ಮೇಲೆ ಹೊಡೆತ ಬೀಳ್ತದೆ. ನಾವು ಉದಾಹರಣೆಗೆ ಅಂತ ಅಂದ್ರೆಪ್ಪ ಅಂದ್ರೆ ತೊಗರಿ ಬೆಳೆತೆ ಸುಮಾರು ಅಲ್ಲಿ ಏನಪ್ಪ ಅಂದ್ರೆ 3 ಫೀಟ್ ಬೈ 2 ಫೀಟ್ ಅಂತ ನಾವು ಅಂತರವನ್ನು ಹೇಳ್ತೀವಿ. ಅಲ್ಲೇ ಮಿನಿಮಮ್ 2600 ರಿಂದ 2600 ಗಿಡಗಳು ಅಟ್ಲೀಸ್ಟ್ 1 ಎಕರೆಗೆ ಇರಬೇಕು ಅಂತ ಹೇಳ್ತೀವಿ ನಾವು. ಸೊ ಅಷ್ಟು ಗಿಡಗಳು ಇತ್ತ ಈ ಒಂದು ಬೆಳೆಗಳು ನಾವು ಆ ಕಳೆಗಳ ಒಂದು ಸ್ಪರ್ಧೆಯನ್ನು ಉಣ್ತವೆ. ಇನ್ನು ನೆಕ್ಸ್ಟ್ ನಾವು ರಸಗೊಬ್ಬರ ಹಾಕುವಂತ ಪದ್ಧತಿನೂ ಕೂಡ ನಾವು ಕಳೆಗಳ ಒಂದು ಉತ್ತೇಜನ ನೋಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ ನಾವು ಹಾಕುವಂತ ಪದ್ಧತಿಯು ಕೂಡ ಬಹಳಷ್ಟು ಕಳೆಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು. ಇಲ್ಲಿ ನಾವು ಪಟ್ಟಿ ರೂಪದಲ್ಲಿ ಅಂದ್ರೆ ಬ್ಯಾಂಡ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಅಂದ್ರೆ ನಾವು ಗಿಡ ಅಥವಾ ಬೆಳೆ ನಮ್ಮ ಬೆಳೆ ಏನಿದೆ ಆ ಬೆಳೆ ನಿಯರ್ ಅಂದ್ರೆ ಹತ್ರ ಸ್ವಲ್ಪ ಹತ್ರದಲ್ಲಿ ನಾವು ಆ ಗೊಬ್ಬರವನ್ನು ಹಾಕಿ ಸ್ವಲ್ಪ ಮಣ್ಣನ್ನು ಅಗದು ಸ್ವಲ್ಪ ಅದನ್ನ ಹಾಕಿದ ನಂತರ ಮುಚ್ಚಿದ್ರೆ ಅದು ಬೆಳೆಗಳಿಗೆ ಮಾತ್ರ ದೊರೀತಾ ಹೋಗುತ್ತೆ, ಅವಾಗ ಕಳೆಗಳಿಗೆ ದೊರೆಯೋದಿಲ್ಲ. ಸೊ ಅದನ್ನು ಕೂಡ ನಾವು ರಸಗೊಬ್ಬರ ಹಾಕುವಂತ ಪದ್ಧತಿನೂ ಕೂಡ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ. ಇಲ್ಲಪ್ಪ ಅಂತಂದ್ರೆ ನಾವು ಬಂದು ಹೋಗಿ ಚಲ್ತೀವಿ ಅಂತಂದ್ರೆ ಅದು ಬೆಳೆ ಸಿಗೋದಿಲ್ಲ, ಕಳೆಗಳಿಗೆ ಸಿಗ್ತಕ್ಕಂಥದ್ದು, ಆಮೇಲೆ ನಮಗೆ ಅದೆಲ್ಲ ವೇಸ್ಟ್ ಆಗದಂಗಾಗತ್ತೆ. ಸೊ ಹಾಗಾಗಿ ನಾವು ಹಾಕುವಂತ ಪದ್ಧತಿ ರಸಗೊಬ್ಬರ ಹಾಕುವಂತ ಪದ್ಧತಿನೂ ಕೂಡ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಆಮೇಲೆ ನಾವು ಬೆಳೆಗಳನ್ನು ಬಿತ್ತುವಾಗ ಅಥವಾ ಸೆಲೆಕ್ಟ್ ಮಾಡ್ಕೊಂಡಾಗ ಅಥವಾ ಆಯ್ಕೆ ಮಾಡೋ ಟೈಮಲ್ಲೂ ಕೂಡ ಕರೆಕ್ಟ್ ಆಗಿರ್ತಕ್ಕಂಥ ಬೆಳೆಗಳು ಅಥವಾ ಫಾಸ್ಟ್ ಗ್ರೋಯಿಂಗ್ ಅಂದರೆ ಜಾಸ್ತಿ ಬೆಳವಣಿಗೆ ಫಾಸ್ಟ್ ಆಗ್ತಕ್ಕಂಥ ಬೆಳವಣಿಗೆ ಕೂಡ ಅಂತ ಬೆಳೆಗಳನ್ನು ಕೂಡ ನಾವು ಬೆಳಿಬೇಕು. ಉದಾಹರಣೆ ನಾವು ಅಂದ್ರೆ ಅಲಸಂದಿ ಅಲಸಂದಿ ಮತ್ತು ಹೆಸರು ಅವೆಲ್ಲ ಕೂಡ 30-35 ದಿನದಿಂದ ಚೆನ್ನಾಗಿ ಅಬ್ಕೊಂಬಿಡ್ತಾವೆ, ಅವಾಗೇನತ್ತ ಕಳೆಗಳ ಒಂದು ನಿಯಂತ್ರಣ ಕಮ್ಮಿ ಆಗ್ತಾ ಹೋಗುತ್ತೆ. ಆಮೇಲೆ ಇನ್ನೊಂದು ನೀರಾವರಿ ಪದ್ಧತಿ. ಸೊ ನೀರಾವರಿ ಪದ್ಧತಿಯಲ್ಲಿ ನಾವು ಈಗ ಕಾಮನ್ ಆಗಿ ಮಾಡ್ತಕ್ಕಂಥದ್ದು ಅರಿಸಾಲು ಪದ್ಧತಿ ಮಾಡ್ತೀವಿ ಅಥವಾ ಬೋಧ ಸಾಲು ಮಾಡ್ತೀವಿ. ಸೊ ಅಲ್ಲೇನಾಗತ್ತಪ್ಪ ಅಂತಂದ್ರೆ ಗಿಡ ನಮ್ಮ ಬೆಳೆಗೆ ಮತ್ತೆ ಕಳೆಗೆ ಎರಡೂ ಕೂಡ ನೀರು ಆಗ್ತಾ ಹೋಗ್ಬಿಡುತ್ತೆ. ಅದರ ಬದಲಾಗಿ ನಾವೇನಪ್ಪ ಅಂದ್ರೆ ಹನಿ ನೀರಾವರಿ ಪದ್ಧತಿ ಮಾಡ್ಕೊಂಡಾದ್ರೆ ಅವಾಗ ಅಟ್ಲೀಸ್ಟ್ ಏನು ನಮ್ಮ ಬೆಳೆಗಳಲ್ಲಿರ್ತಕ್ಕಂಥ ಬೇರಿಗೆ ಆ ಒಂದು ನೀರು ಅಥವಾ ತೇವಾಂಶ ಸಿಗೋದ್ರಿಂದ ಏನಾಗುತ್ತೆ ಕಳೆಗಳ ಒಂದು ನಿರ್ವಹಣೆ ಅಥವಾ ಕಳೆಗಳ ಸಂಖ್ಯೆ ಕಳೆಗಳ ಸಸಿಗಳ ಸಂಖ್ಯೆ ಕೂಡ ಕಡಿಮೆ ಮಾಡಬಹುದು. ಇನ್ನೊಂದು ಏನಪ್ಪ ಅಂತಂದ್ರೆ ಇನ್ನೊಂದು ಸತಿ ಏನಾಗುತ್ತಪ್ಪ ಒಂದೊಂದು ಟೈಮ್ ಅಂತ ಆ ಬೋಧ ಸಾಲು ಇದ್ರೂ ಕೂಡ ಒಂದು ಸಾಲು ಬಿಟ್ಟು ಇನ್ನೊಂದು ಸಾಲಿಗೆ ಬಿಟ್ಕೊಂಡು ಹೋದ್ರು ಅವಾಗ ನಾವು ನೀರು ಉಳಿಸ್ದಂಗಾಗತ್ತೆ, ಆ ಕಳೆಗಳಿಗೆ ನಾವು ತೇವಾಂಶ ಕೊಡೋದು ಕಮ್ಮಿ ಮಾಡ್ಕೊಂತ ಹೋಗ್ಬೋದು ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಸತಿ ಒದಿಕೆ ಬೆಳೆಗಳನ್ನು ಬೆಳಿತೀವಿ ಅಥವಾ ನಾವು ನಮ್ಮಲ್ಲಿ ಸಿಗ್ತಕ್ಕಂಥ ಅಂದ್ರೆ ನಾವು ಕೃಷಿಯಲ್ಲಿ ನಾವೇನು ಬೆಳೆ ಬೆಳೆದಿರ್ತಕ್ಕಂಥ ತ್ಯಾಜ್ಯಗಳು ಏನಿದಾವೆ ಅವನ್ನು ಕೂಡ ಭೂಮಿ ಮೇಲೆ ಹಾಕಿದರೆ ನಮ್ಮ ಭೂಮಿಯ ಇರತಕ್ಕಂಥ ತೇವಾಂಶ ಕೂಡ ಆವಿ ಆಗಲಾರ್ದಂಗಿರ್ಬೋದು. ಆ ಒದಿಕೆ ಬಿದ್ದಮೇಲೆ ಏನಾಗುತ್ತಪ್ಪ ಅಂದ್ರೆ ಆ ಕಳೆಗಳ ಏನು ಆ ಬೆಳವಣಿಗೆ ಏನಿದೆ ಅದು ಕುಂಠಿತ ಆಗ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ರೀತಿ ನಾವು ಅದನ್ನೇ ಒದಿಕೆ ಬೆಳೆ ಅಂತ ಕರಿತೀವಿ. ಅದನ್ನ ನಾವು ಯಾವುದನ್ನ ಬೆಳೆಗಳನ್ನ ನಾವು ಅಗಲ ಸಾಲು ಜಾಸ್ತಿ ಇತ್ತಪ್ಪ ಅಂದ್ರೆ ಅಂತ ಬೆಳೆಗಳನ್ನ ಅಂತರ ಬೆಳೆಯಾಗಿ ಬೆಳ್ಕೊಂಡ್ರೆ ಏನಾಗುತ್ತಪ್ಪ ಆವಾಗ ಆ ಕಳೆಗಳನ್ನು ಕೂಡ ಒಂದು ಕಡಿಮೆ ಮಾಡಿದಂಗೆ ಆಗುತ್ತೆ. ಆಮೇಲೆ ನಾವು ವಿತ್ತಿನ ಒಂದು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಂದ್ರೆ ಸ್ವಲ್ಪ ಅವಧಿಯಲ್ಲಿ ಕೂಡ ಸ್ವಲ್ಪ ನಾವು ಆದಾಯವನ್ನು ಕೂಡ ಪಡಿಬಹುದು ನಮ್ಮ ಒಂದು ಇದಕ್ಕೆ ಅಂತ ಹೇಳ್ಬೋದು. ಇನ್ನು ಅದಾದ ನಂತರ ಈ ಬೆಳೆಗಳ ಪರಿವರ್ತನೆ ಅದನ್ನು ಕೂಡ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಬೆಳೆ ಪರಿವರ್ತನೆ ಯಾಕಂದ್ರೆ ಕೆಲವೊಂದು ಬೆಳೆಗಳಲ್ಲಿ ಈಗ ಕಬ್ಬಾಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಆಮೇಲೆ ಬಿಳಿಜೋಳ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಇವೆಲ್ಲ ಬೆಳೆಗಳಲ್ಲಿ ಕೆಲವೊಂದು ಪಾರಂಪರಾಗತವಾಗಿರ್ತಕ್ಕಂಥ ಕಳೆವು ಕರೆಕ್ಟ್ ಆಗಿ ಬಂದೇ ಬರುತ್ತೆ. ಒಂದು ಉದಾಹರಣೆಗೆ ಅಂದ್ರೆ ಬಿಳಿ ಕಸ ಅಂತ ಕರಿತೀವಿ, ಅದನ್ನ ನಾವು ಸ್ಟ್ರೈಗ ಅಂತ ಕರಿತೀವಿ, ಬಿಳಿ ಕಸ ಅಥವಾ ಉರಿ ಮಲ್ಲಿಗೆ ಅಂತ ಕರಿತೀವಿ ಅಥವಾ ಬಿಳಿ ಮಲ್ಲಿಗೆ ಉರಿ ಮಲ್ಲಿಗೆ ಅಂತ ಕರಿತೀವಿ. ಇಂತಹ ಬೆಳೆ ಇದ್ದಾಗ ನಾವು ವರ್ಷ ಪ್ರತಿ ವರ್ಷ ಇದೇ ಬೆಳೆ ನಾವು ಬೆಳೀತಾ ಹೋದಾಗ ಏನಾಗುತ್ತಪ್ಪ ಅಂದ್ರೆ ಈ ಕಸ ಅದಕ್ಕೆ ಅವಲಂಬಿತವಾಗುತ್ತೆ. ಸೊ ಅಂದ್ರೆ ಅದರಿಂದ ನಾವು ಆಹಾರ ತಗೊಂಡು ಅದು ಅವಲಂಬಿತವಾಗಿ ಅದು ಬೆಳೀತಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಈ ಬೆಳೆ ಪರಿವರ್ತನೆ ಮಾಡೋದ್ರಿಂದ ಆ ಕೆಲವೊಂದು ಕಳೆಗಳನ್ನು ಕಂಟ್ರೋಲ್ ಮಾಡ್ಬೋದು ಅಥವಾ ನಿರ್ವಹಣೆ ಮಾಡ್ಬೋದು. ಸೊ ನಾನು ಹೇಳಿದೆ ಇಂಥ ಬಿಳಿ ಕಸವನ್ನು ನಾವು ಯಾವ ರೀತಿ ಮಾಡ್ಬೇಕಪ್ಪ ಅಂತಂದ್ರೆ ಕೆಲವೊಂದು ನಾವು ಲೆಗಮ್ ಫ್ಯಾಮಿಲಿ ಅಂತ ಕರಿತೀವಿ, ಅಂದ್ರೆ ಕೆಲವೊಂದು ಆಯಿಲ್ ಸೀಡ್ಸ್ ಅಂದ್ರೆ ಶೇಂಗಾ ಆಗಿರ್ಲಿ, ಅಲಸಂದೆ, ಸೂರ್ಯಕಾಂತಿ, ಔಡ್ಲ ಇಂಥ ಬೆಳೆಗಳನ್ನು ಬೆಳೆದ್ರೆ ಏನಾಗುತ್ತಪ್ಪ ಅಂದ್ರೆ ಅವಾಗ ಆಹಾರ ಅವಕ್ಕೆ ಸಿಗಲ್ಲ, ಹಾಗಾಗಿ ಈ ಬೆಳೆಗಳು ಚೆನ್ನಾಗಿ ಬರ್ತದೆ. ಸೊ ಇನ್ನು ನೆಕ್ಸ್ಟ್ ಇನ್ನೊಂದು ಕಡೆ ಏನಾಗುತ್ತಪ್ಪ ಅಂತಂದ್ರೆ ಈರುಳ್ಳಿ ಆಗಿರ್ಲಿ, ನಮ್ಮ ಈ ಕಡೆ ಉಚ್ಚೆಳ್ಳು ಬೆಳಿತೀವಿ, ಕುದುರೆ ಮೆಂತೆ ಇರ್ಬೋದು, ಮೆಣಸಿನಕಾಯಿ, ಉದ್ದು ಇಂಥ ಬೆಳೆಗಳು ಕೂಡ ನಾವು ಕಸ್ಕೂಟ ಅಂದ್ರೆ ಮಂಗನ ಬಾಲ್ ಅಂತ ಬರುತ್ತೆ. ಸೊ ಇಂಥ ಬೆಳೆಗಳನ್ನು ನಾವು ಕಂಟ್ರೋಲ್ ಮಾಡ್ಬೇಕಾದ್ರೆ ನಿರ್ವಹಣೆ ಮಾಡ್ಬೇಕಂದ್ರೆ ಏಕದಳ ಧಾನ್ಯಗಳನ್ನ ಅಥವಾ ಮತ್ತೆ ಸಿರಿಧಾನ್ಯಗಳನ್ನ ನಾವು ಬೆಳೆದ್ರೆ ಆದಷ್ಟು ಈ ಒಂದು ಕಳೆಗಳನ್ನು ನಾವು ನಿರ್ವಹಣೆ ಮಾಡಬಹುದು ಅಂತ ಹೇಳ್ಬೋದು. ಹೀಗೆ ಉತ್ತಮವಾದಂತಹ ಬೇಸಾಯ ಕ್ರಮಗಳನ್ನು ಅಳವಡಿಕೆ ಮಾಡಿಕೊಳ್ಳುವ ಮೂಲಕ ನಾವು ಕಳೆಯನ್ನ ನಿರ್ವಹಣೆಯನ್ನ ಮಾಡಬಹುದು. ಇನ್ನು ಈ ಜೈವಿಕ ವಿಧಾನವನ್ನ ಬಳಕೆ ಮಾಡುವ ಮೂಲಕ ನಾವು ಹೇಗೆ ಈ ಕಳೆಗಳ ನಿರ್ವಹಣೆಯನ್ನು ಮಾಡಬಹುದು? ಈಗ ಜೈವಿಕ ಹತೋಟಿ ಕ್ರಮಗಳು ಅಂತಂದ್ರೆ ಕಾಮನ್ಗೆ ನಾವು ಸಾಮಾನ್ಯವಾಗಿ ಕ್ರಿಮಿ ಕೀಟಗಳಿಂದ ನಾವು ಅನೇಕ ಕಳೆ ನಿಯಂತ್ರಣ ಮಾಡಬಹುದು. ಉದಾಹರಣೆ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಎಲ್ಲ ಕಡೆ ಕಾಣ್ತಕ್ಕಂಥದ್ದು ಕಸ. ಸೊ ಈ ಒಂದು ಕಳೆಯನ್ನು ನಾವು ಮೆಕ್ಸಿಕನ್ ದುಂಬಿ ಅಂತ ಕರಿತೀವಿ. ಸೊ ಅದನ್ನ ನಾವು ವೈಜ್ಞಾನಿಕವಾಗಿ ಹೇಳೋದಾದ್ರೆ ಜೈಗ್ರಾಮ ಬೈಕ್ಲೋರೇಟ ಅಂತ. ಸೊ ಈ ಒಂದು ಇದರಿಂದ ನಾವು ಈ ಒಂದು ಪರತಂತ್ರ ಜೀವಿಯಿಂದ ನಾವು ಇದನ್ನ ಕಳೆಯನ್ನ ಹತೋಟಿ ಮಾಡಬಹುದು. ಸೊ ಈ ಒಂದು ದುಂಬಿ ಏನ್ ಮಾಡುತ್ತಪ್ಪ ಅಂತಂದ್ರೆ ಕಳೆಯ ಹೂವಾಗಿರ್ಲಿ ಎಲೆ ಆಗಿರ್ಲಿ ಆ ಗೊಂಚಲಾಗಿರ್ಲಿ ಎಲ್ಲವನ್ನು ಕೂಡ ತಿಂದು ಹಾಕುತ್ತೆ. ಸೊ ಹಾಗಾಗಿ ಈ ಒಂದು ಕಳೆಗಳ ಬೀಜ ಅಭಿವೃದ್ಧಿ ಆಗಿರ್ಲಿ ಅಥವಾ ಕಳೆಗಳ ಆ ಬೀಜಗಳನ್ನು ಪ್ರಸಾರ ಮಾಡೋದಾಗಲಿ ಎಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಇದು ಜೈವಿಕ ಹತೋಟಿ ಕ್ರಮಗಳು ಕೆಲವೊಂದು ಕಳೆಗಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಬೆಳೆಗಳ ಕಳೆಗಳಲ್ಲಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಹೀಗೆ ಜೈವಿಕ ವಿಧಾನಗಳನ್ನು ಕೂಡ ಅಳವಡಿಕೆ ಮಾಡಿಕೊಳ್ಳುವ ಮೂಲಕ ನಾವು ಕಳೆಯನ್ನ ನಿಯಂತ್ರಣವನ್ನು ಮಾಡಬಹುದು. ಆದರೆ ಸೀಮಿತವಾದಂತಹ ಕಳೆಗೆ ಮಾತ್ರ ಇದು ಸೀಮಿತವಾಗಿ ಇರುತ್ತೆ. ಇನ್ನು ಈ ರಾಸಾಯನಿಕ ಪದ್ಧತಿಯನ್ನ ಇವತ್ತು ಹೆಚ್ಚಾಗಿ ಬಳಕೆಯನ್ನ ಮಾಡ್ತಾ ಇದ್ದಾರೆ ನಾವು ಕೂಡ ಗಮನಿಸ್ತಾ ಇದ್ದೇವೆ. ನೀವು ಇದುವರೆಗೆ ತಿಳಿಸ್ಕೊಟ್ಟಂತಹ ಕ್ರಮಗಳನ್ನ ಅನುಸರಿಸಿದ ನಂತರವೂ ಕೂಡ ಕಳೆ ಅದು ನಿಯಂತ್ರಣಕ್ಕೆ ಬರಲಿಲ್ಲ ಅಂತ ಹೇಳಿದಾಗ ನಾವು ಈ ರಾಸಾಯನಿಕ ವಿಧಾನಕ್ಕೆ ಹೋಗಬೇಕಾಗುತ್ತೆ. ಈ ರಾಸಾಯನಿಕ ವಿಧಾನವನ್ನ ಬಳಕೆಯನ್ನ ಮಾಡಿಕೊಂಡು ಕಳೆಯನ್ನ ನಿರ್ವಹಣೆ ಮಾಡತಕ್ಕಂಥದ್ದು ಹೇಗೆ? ಇತ್ತೀಚಿನ ದಿನಗಳಲ್ಲಿ ಕಳೆನಾಶಕಗಳ ಬಳಕೆ ಕೂಡ ಅಂದ್ರೆ ಕಳೆ ನಿಯಂತ್ರಣ ಮಾಡುವಲ್ಲಿ ಇದೊಂದು ಕೂಡ ಒಂದು ಉತ್ತಮವಾಗಿರತಕ್ಕಂಥ ಕ್ರಮ ಅಂತ ಹೇಳ್ಬೋದು. ಆದರೆ ಶಿಫಾರಸು ಮಾಡಿರ್ತಕ್ಕಂಥ ಏನು ಕಳೆನಾಶಕಗಳನ್ನ ಎಷ್ಟು ಮಟ್ಟದಲ್ಲಿ ನಾವು ಬಳಸಬೇಕು ಅಷ್ಟು ಮಟ್ಟದಲ್ಲಿ ನಾವು ಬಳಸಿದ್ರೆ ಉತ್ತಮವಾಗಿರ್ತಕ್ಕಂಥದ್ದು. ಅದರಿಂದ ಏನಾಗತ್ತಪ್ಪ ಅಂದ್ರೆ ಪರಿಸರಕ್ಕೆ ಆಗಿರಲಿ ಅಥವಾ ಜೀವ ವೈವಿಧ್ಯತೆಗಾಗಲಿ ಅವೆಲ್ಲವೂ ಕೂಡ ಹಾನಿ ಆಗ್ಲಾರ್ದಂಗೆ ಇರ್ತಕ್ಕಂಥದ್ದು. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗತ್ತಪ್ಪ ಅಂದ್ರೆ ಕಳೆಗಳ ಒಂದು ಮೊಳಕೆ ಬರುವ ಮೊದಲೇ ನಾವು ಕಳೆನಾಶಕಗಳನ್ನ ಸಿಂಪರಣೆ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಪ್ರಾರಂಭದ ಹಂತದಲ್ಲಿಯೇ ಆ ಕಳೆಗಳನ್ನ ನಾವು ಚೂಟ್ ಹಾಕದಂಗಾಗತ್ತೆ, ಅಲ್ಲೇ ಸಾಯಿ ಬಿಡ್ಬೋದಂಗಾಗತ್ತೆ. ಯಾಕಪ್ಪ ಈ ಒಂದು ಪದ್ಧತಿ ಕಳೆನಾಶಕಗಳನ್ನ ಕೆಲವೊಂದು ಅದು ಹಾಕುವಂತಹ ವಿಧಾನ ಸಿಂಪರಣ ವಿಧಾನದಲ್ಲಿ ನಮಗೆ ಇದಾವೆ. ಒಂದು ಉದಯ ಪೂರ್ವ ಕಳೆನಾಶಕಗಳು ಅಂತ ಕರಿತೀವಿ, ಇನ್ನೊಂದು ಉದಯೋತ್ತರ ಕಳೆನಾಶಕಗಳು ಅಂತ ಕರಿತೀವಿ. ಸೊ ಈ ಉದಯ ಪೂರ್ವ ಕಳೆನಾಶಕಗಳು ಅಂದ್ರೆ ನಾವು ಬಿತ್ತುವ ಸಮಯದಲ್ಲಿ ಅಂದ್ರೆ ಬಿತ್ತಿದ ದಿನ ಅವತ್ತೇ ಅಥವಾ ತಿರುಗು ದಿನ ಅವತ್ತು ಆ ಕಳೆನಾಶಕಗಳನ್ನ ಸ್ಪ್ರೇ ಮಾಡಬಹುದು ಅಥವಾ ಸಿಂಪರಣೆ ಮಾಡಬಹುದು. ಇನ್ನ ಉದಯೋತ್ತರ ಕಳೆನಾಶಕಗಳಂದ್ರೆ ನಾವು ಬೆಳೆ ಬಿತ್ತಿರ್ತೀವಿ, ಬೆಳೆ ಒಂದು 25-30 ದಿನ ಆ ಒಂದು ಹಂತದಲ್ಲಿ ಇರ್ತದೆ, ಅಂತ ಒಂದು ಹಂತದಲ್ಲಿದ್ದು ಕೂಡ ಕಳೆನಾಶಕಗಳನ್ನ ಬಳಸಬಹುದು. ಇದನ್ನ ನಾವು ಏನಂತೀವಪ್ಪ ಅಂದ್ರೆ ಉದಯೋತ್ತರ ಕಳೆನಾಶಕಗಳು ಅಂತ ಕರಿತೀವಿ. ಸೊ ಈ ಒಂದು ಕಳೆನಾಶಕಗಳನ್ನ ಬಳಸೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಕೆಲವೊಂದು ಕಳೆಗಳನ್ನ ನಾವು ಕಡಿಮೆ ಮಾಡಬಹುದು. ಇಲ್ಲಿ ಯಾಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಈ ಒಂದು ಕಳೆನಾಶಕಗಳನ್ನ ಬಳಸ್ತಾ ಇದ್ದಾರಪ್ಪ ಅಂತಂದ್ರೆ, ಒಂದು ನಾವು ಕಳೆ ನಿಯಂತ್ರಣ ಮಾಡೋ ಟೈಮ್ನಲ್ಲಿ ಸಂದಿಗ್ನ ಹಂತ ಅಂತ ಕರಿತೀವಿ. ಅಂದ್ರೆ ಎಲ್ಲಾ ಬೆಳೆಗಳಲ್ಲೂ ಕೂಡ ಒಂದೊಂದು ರೀತಿ ಸಂದಿಗ್ನ ಹಂತಗಳಿರುತ್ತೆ, ಅಂದ್ರೆ ಬೆಳೆ ಮತ್ತು ಕಳೆಗೆ ಸಂದಿಗ್ನ ಅಂತ ಕರಿತೀವಿ. ಈಗ ಹೆಂಗಪ್ಪ ಅಂತಂದ್ರೆ, ಈಗ ಒಂದು ಬೆಳೆ ತಗೊಂಡ್ರೆ ಸೊ ಆ ಬೆಳೆಯಲ್ಲಿ ಈಗ ಉದಾಹರಣೆಗೆ ನಾವು ಹಲಸಂದಿ ತಾಳಿ ಅಥವಾ ಹೆಸರು ತಾಳಿ ಉದ್ದು ತಾಳಿ ಇದು 65-75 ದಿನ ಹೆಸರಾದ್ರೆ ಉದ್ದು ಒಂದು 80-90 ದಿನ ಬೆಳೆ ಆಗುತ್ತೆ. ಸೊ ಇಂಥ ಬೆಳೆ ಇದ್ದಾಗ ನಮಗೆ ಪ್ರಾರಂಭಿಕ ಹಂತ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಸುಮಾರು ಇದು 30-35 ದಿನ ಆ ಹಂತದಲ್ಲಿ ನಾವು ಕಳೆಗಳನ್ನು ಕಡಿಮೆ ಮಾಡಿದ್ದೇ ಆದಲ್ಲಿ ಸೊ ನಾವು ಸಂಪೂರ್ಣವಾಗಿರ್ತಕ್ಕಂಥ ಇಳುವರಿನ ಪಡಿಬಹುದು. ಇನ್ನು ಉದಾಹರಣೆಗೆ ಬೇಕಿದ್ರೆ ನಾವು ಯಾವುದು ಹತ್ತಿ ಆಗಿರಲಿ, ಈಗ ಹತ್ತಿ ಆದರೆ ಒಂದು 60 ದಿನ ಬೇಕು, ತೊಗರಿ ಆದರೆ ಅಟ್ಲೀಸ್ಟ್ 60-75 ದಿನ ತನಕ ಬೇಕು, ಈಗ ಕಬ್ಬು ತಗೊಂಡ್ರೆ ನಾವು 4 ತನಕ ನಾವು ಕಳೆಗಳನ್ನು ನಿರ್ವಹಣೆ ಮಾಡಬೇಕು. ಸೊ ಈ ರೀತಿ ಬೇರೆ ಬೇರೆ ಒಂದು ಬೆಳೆಗಳಲ್ಲಿ ಮೆಕ್ಕೆಜೋಳ ತಗೊಂಡ್ರು ಸಾರು, ಇವನ್ನ ಮೆಕ್ಕೆಜೋಳ 45 ದಿನ ಮಿನಿಮಮ್ ಬೇಕು ನಮಗೆ ಕಳೆಗಳು ಆ ಹಂತದಲ್ಲಿ ನಾವು ಕಳೆಗಳನ್ನ ಕರೆಕ್ಟಾಗಿ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ನಮಗೆ ಬಂಪರ್ ಇಳುವರಿಯನ್ನು ನಾವು ಪಡಲಿಕ್ಕೆ ಸಾಧ್ಯ. ಸೊ ಈಗ ಈ ಒಂದು ಕಳೆ ನಿಯಂತ್ರಣ ಯಾಕೆ ಇಷ್ಟು ಜಾಸ್ತಿ ಕೊಡ್ತಿದ್ದಾರೆ ನಮ್ಮ ರೈತರಪ್ಪ ಅಂತಂದ್ರೆ, ಇವತ್ತಿನ ದಿನಗಳಲ್ಲಿ ಹವಾಮಾನ ಒಂದು ವೈಪರೀತ್ಯ, ಆಮೇಲೆ ಕೈಗಳೇ ಆಗ್ತಾ ಇಲ್ಲ, ಅಂತರ ಬೇಸಾಯ ಮಾಡೋದು ಅಷ್ಟು ಆಗ್ತಾ ಇಲ್ಲ, ಅಂದ್ರೆ ಕಷ್ಟ ಆಗ್ತಾ ಇರುತ್ತೆ, ಅಂದ್ರೆ ಎಲ್ಲ ಕೂಡ ಹವಾಮಾನ ವೈಪರೀತ್ಯ ಇರೋದ್ರಿಂದ. ಸೊ ಆ ಒಂದು ಕಾರಣಕ್ಕೋಸ್ಕರ ಇವು ಕಳೆನಾಶಕಗಳನ್ನ ಬಳಸಿಕೊಳ್ಳೆ ಮಾಡ್ತಾ ಇದ್ದಾರೆ. ಇನ್ನ ಕೆಲವೊಂದು ಟೈಮ್ ಏನತ್ತಪ್ಪ ಕಳೆ ತೆಗಿಬೇಕಂತ ಅನ್ಕೊಂಡಿದ್ರೆ ಅಂತ ಒಂದು ಕರೆಕ್ಟ್ ಆ ಕಂಡೀಷನ್ ಅಥವಾ ಆ ಸಂದರ್ಭದಲ್ಲಿ ನಮಗೆ ಕಾರ್ಮಿಕರು ಅಥವಾ ಕೃಷಿ ಕಾರ್ಮಿಕರು ಅಥವಾ ಆಳುಗಳು ಸಿಗೋದಿಲ್ಲ, ಎಲ್ಲನೂ ಕೂಡ ಅವ್ರ ಮೇಲೆ ಅವಲಂಬಿತ ಆಗಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಈ ಕಳೆನಾಶಕಗಳ ಮೇಲೆ ಸಂಪರಣೆ ಮಾಡೋಕೆ ಅದೊಂದು ರೀತಿ ಕಾರಣ. ಸೊ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಈ ಬಿತ್ತುವ ಸಮಯದಲ್ಲಿ ನಾವು ಕಳೆನಾಶಕಗಳನ್ನು ಕಳೆಗಳು ಹುಟ್ಟುವ ಪ್ರಮೇಯಕ್ಕಿಂತ ಮುಂಚೆನೇ ಕೂಡ ಅದನ್ನು ಸಾಯಿಸಬಹುದು. ಆಮೇಲೆ ನಾವು ಮತ್ತೆ 25-30 ದಿನಗಳಲ್ಲಿ ಆ ಒಂದು ಸಂದಿಗ್ನ ಹಂತಗಳಲ್ಲಿ ಬೆಳೆಗಳು ಇರತಕ್ಕಂಥ ಅಂತ ಒಂದು ಹಂತಗಳಲ್ಲಿ ಕೂಡ ಈ ಕಳೆಗಳನ್ನ ನಾವು ಕಂಟ್ರೋಲ್ ಮಾಡಬಹುದು. ಇನ್ನು ಮತ್ತೆ ಕಳೆಗಳಲ್ಲಿ ಏನಂತಪ್ಪ ಅಂತಂದ್ರೆ, ಈ ಕಳೆಗಳಿಂದ ಏನಂತ ಈ ಬೆಳೆಗಳಿಗೆ ಸಿಗ್ತಕ್ಕಂಥ ತೇವಾಂಶ ಪೋಷಕಾಂಶ ಇವೆಲ್ಲವೂ ಕೂಡ ಆ ಕಳೆಗಳಿಗೆ ಹೋಗ್ಬಿಡುತ್ತೆ. ಸೊ ಅದನ್ನು ಕೂಡ ಕಂಟ್ರೋಲ್ ಮಾಡಬೇಕು ಅಥವಾ ಜಲ್ದಿ ಮಾಡಬೇಕು ಅನ್ನೋಕ್ಕೋಸ್ಕರ ಈ ಕಳೆನಾಶಕಗಳನ್ನು ನಾವು ಬಳಸ್ಕೊಂತ ಹೋಗ್ತೀವಿ. ಸೊ ಇನ್ನು ಕೆಲವೊಂದು ಟೈಮ್ ಏನಂತ ಅಂತರ ಬೇಸಾಯ ಎತ್ತುಗಳು ಒಂದು ಟೈಮ್ ಸಿಗೋದಿಲ್ಲ ಅಂತವೆಲ್ಲ ಕೆಲವೊಂದು ಕಾರಣಕ್ಕೋಸ್ಕರ ಈಗೇನಾಗಿದಪ್ಪ ಅಂದ್ರೆ ರೈತರು ಕೆಲವೊಂದು ಕಾರಣಕ್ಕೋಸ್ಕರ ನಾವು ಕಳೆನಾಶಕಗಳ ಬಳಕೆ ಜಾಸ್ತಿ ಹೋಗ್ತಾ ಇದ್ದಾರೆ. ನಮ್ಮ ಈ ಒಂದು ಹಾಸನ ಜಿಲ್ಲೆಯಲ್ಲಿ ನಾವು ನೋಡೋದಾದ್ರೆ ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳಪ್ಪ ಅಂತಂದ್ರೆ ನಮಗೆ ಇಲ್ಲಿ ರಾಗಿ ಆಗಿರಲಿ, ಆಮೇಲೆ ಮೆಕ್ಕೆಜೋಳ ಆಗಿರಲಿ, ಆಲೂಗಡ್ಡೆ ಆಗಿರಲಿ, ಶುಂಠಿ ಆಗಿರಲಿ, ಕಬ್ಬು, ಭತ್ತ ಇವೆಲ್ಲವೂ ಕೂಡ ಪ್ರಮುಖವಾಗಿರ್ತಕ್ಕಂಥ ಬೆಳೆ. ಆದಷ್ಟು ನಾವೇನಪ್ಪ ಅಂತಂದರೆ ಆಲೂಗಡ್ಡೆ ಮತ್ತು ಈ ಶುಂಠಿಗೆ ಏನಪ್ಪ ಅಂದರೆ ಕಳೆನಾಶಕಗಳನ್ನ ಶಿಫಾರಸು ಮಾಡಿಲ್ಲ, ಇವತ್ತವರೆಗೂ ಮಾಡಿಲ್ಲ. ಯಾಕಂದರೆ ಅವು ಸೆನ್ಸಿಟಿವ್ ಇರೋದ್ರಿಂದ ಭಾಳಷ್ಟು ನಾವು ಕಳೆನಾಶಕಗಳನ್ನು ಆದಷ್ಟು ತರಕಾರಿ ಬೆಳೆಗಳಿಗೆ ಕಮ್ಮಿ ಹೇಳ್ತಕ್ಕಂಥದ್ದು. ಇನ್ನು ನಾವು ಫೀಲ್ಡ್ ಕ್ರಾಪ್ಸ್ ಅಂತ ಏನಕ್ಕೆ ಕರಿತೀವಿ, ನಮ್ಮಲ್ಲಿ ಧಾನ್ಯಗಳು ಬೆಳೆಗಳು ಏನಿದೆ ಅಂಥ ಬೆಳೆಗಳಿಗೆ ನಾವು ಶಿಫಾರಸನ್ನು ಮಾಡ್ತಕ್ಕಂಥದ್ದು. ಇನ್ನು ನಾವು ಇಲ್ಲಿ ನಾವು ಹೆಚ್ಚು ನೋಡೋದಾದ್ರೆ ಕೂರ್ಗೆ ಬಿತ್ತನೆ ಆಗಿರ್ತಕ್ಕಂಥ ಭತ್ತಕ್ಕೆ ನೋಡೋದಾದ್ರೆ ನಾವು ಬ್ಯೂಟೋಕ್ಲೋರ್ ಅಂತ ಸಿಗುತ್ತೆ, ಪೆಂಡಿಮಿಥಲಿನ್ ಅಂತ ಸಿಗುತ್ತೆ. ಈ ಬ್ಯೂಟೋಕ್ಲೋರ್ ಅಂದ್ರೆ 1.2 ಲೀಟ್ರ್ ಒಂದು ಎಕರೆಗೆ ನಾವು ಹೇಳ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಸಿಂಪರಣ ದ್ರಾವಣ ಎಷ್ಟಿರುತ್ತಪ್ಪ ಅಂದ್ರೆ 300 ಲೀಟ್ರ್. ಅಂದ್ರೆ ನೀರಿನ ಪ್ರಮಾಣ ಒಂದು ನಾವು ಎಕರೆಗೆ ನಾವು ಮಾಡ್ತೀವಪ್ಪ ಅಂದ್ರೆ 300 ಲೀಟ್ರ್ ನೀರಿದ್ರೆ ಸಾಕು. ಅದಕ್ಕೆ ನಮಗೆ 1.2 ಲೀಟ್ರಷ್ಟು ಬ್ಯೂಟೋಕ್ಲೋರೋ 50 EC ಅದು ಡೈರೆಕ್ಟ್ ಆಗಿ ಬಿತ್ತಿದ್ದಿನ 3-5 ದಿನಗಳ ಒಳಗಡೆ ನಾವು ಇದನ್ನ ಸ್ಪ್ರೇ ಮಾಡಬೇಕು. ಇಲ್ಲಿ ಕೆಲವೊಂದು ಕೆಮಿಕಲ್ಸ್ಗಳು ಈ ಒಂದು ರಾಸಾಯನಿಕ ಇದ್ರ ಮೇಲೂ ನಮಗೆ ಮಾರ್ಕೆಟಲ್ಲಿ ಸಿಗ್ತಕ್ಕಂಥದ್ದು ಬಿಟಾಕ್ಲೋರೋ ಅಂತಂದ್ರೆ ಲೆಸ್ಸೋ ಅಂತ ಸಿಗುತ್ತೆ ನಿಮಗೆ. ಮತ್ತೆ ಇನ್ನ ನೆಕ್ಸ್ಟ್ ನೋಡೋದಾದ್ರೆ ಪೆಂಡಿಮಿಥಿಲಿನ 30 EC ಅದು ಕೂಡ 1.3 ಲೀಟರ್ ಸಿಗ್ತಕ್ಕಂಥದ್ದು. ಅದು ಕೂಡ ಬಿತ್ತಿದ ದಿನ ಅಥವಾ ಮರುದಿನ ನಾವು ಸ್ಪ್ರೇ ಮಾಡಬೇಕು. ಇದು ಪೆಂಡಿಮಿಥಿಲಿನ, ಸೊ ಪೆಂಡಿ ಗೋಲ್ಡ್, ಪೆಂಡಿ ಸ್ಟಾರು, ಸ್ಟಾಂಪ್, ಸ್ಟಾಂಪ್ ಎಕ್ಸ್ಟ್ರಾ ಈ ತರ ಎಲ್ಲವೂ ಕೂಡ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಬೇರೆ ಬೇರೆ ಹೆಸರುಗಳು ಇರ್ತಕ್ಕಂಥದ್ದು. ಮತ್ತೆ ಕ್ಲೋರಿ ಮ್ಯೂರಾನ್ ಪ್ಲಸ್ ಮತ್ತೆ ಮೆಟಾಸಲ್ಫ್ಯೂರಾನ್ ಮೀಥಲ್ 20 WP ಇದು ಟ್ಯಾಂಕ್ ಮಿಕ್ಸ್ ಮಾಡ್ಕೊಂಡು 8 ಗ್ರಾಮ್ ಒಂದು ಎಕರೆಗೆ ನಾವು ಬಿತ್ತಿದ್ರೆ 15-20 ದಿನಕ್ಕೆ ಅಂದ್ರೆ ಇದು ಉದಯೋತ್ತರ ಕಳೆನಾಶಕಗಳು. ಸೊ ಇದನ್ನ ಕೂಡ ನಾವು ಮಾಡಬಹುದು. ಆಮೇಲೆ ಇಲ್ಲಿ ನಾವು ಕಳೆನಾಶಕಗಳನ್ನ ಮಾಡೋ ಟೈಮ್ನಲ್ಲಿ ಆದಷ್ಟು ಕೈ ಪಂಪ್ಗಳನ್ನ ನಾವು ಯೂಸ್ ಮಾಡ್ಬೇಕು ಅಂದ್ರೆ ಉಪಯೋಗ ಮಾಡಬೇಕು. ಈ ಪವರ್ ಸ್ಪ್ರೇ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಅದು ಆಗೋದಿಲ್ಲ. ಸೊ ಹಾಗಾಗಿ ಕೈ ಪಂಪ್ನ ನಾವು ಉಪಯೋಗ ಮಾಡಿದ್ರೆ ಕರೆಕ್ಟ್ ಆಗಿ ಅವು ಕಳೆಗಳ ಮೇಲೆ ಕರೆಕ್ಟ್ ಆಗಿ ಬಿದ್ದು ಕಳೆಗಳನ್ನ ನಾವು ನಿರ್ವಹಣೆ ಮಾಡೋಕೆ ಸಾಧ್ಯ. ಇನ್ನ ನಾವು ನಾಟಿ ಪದ್ಧತಿಯಲ್ಲಿ ನಾವು ಬಿತ್ತನೆ ಮಾಡೋದಾದ್ರೆ ಅದಕ್ಕೆ ಕೆಲವೊಂದು ಕಳೆನಾಶಕಗಳನ್ನಷ್ಟೇ ಹೇಳ್ಬೋದು. ಬ್ಯೂಟಾಕ್ಲೋರ ಇದೆ, ಅನ್ಲೋಫಾಸ್ ಅಂತ ಸಿಗುತ್ತೆ. ಅದು ಅನ್ಲೋಫಾಸ್ ಅನ್ಲೋ ಗೋಲ್ಡ್ ಅಂತಂದು ಮಾರ್ಕೆಟ್ ನಲ್ಲಿ ಸಿಗ್ತಕ್ಕಂಥದ್ದು. ಅದು 600 ml ಒಂದು ಎಕರೆಗೆ ನಾವು ಹೇಳ್ತಕ್ಕಂಥದ್ದು. ಇನ್ನು ಥಿಯೋಬೆಂಕಾರ್ಬು, ಪೆಂಡಿಮಿಥಲಿನ್, ಆಕ್ಸಾ ಡಯಾಜೋನ್ ಅಂತ ಸಿಗುತ್ತೆ, ಆಮೇಲೆ ಬೆನ್ ಸೆಲ್ಫಿರಾನ್ ಮೀಥೇಲು ಪ್ಲಸ್ ಪೆಟ್ಲೋ ಕ್ಲೋರೋ ಅಂತ ಸಿಗುತ್ತೆ. ಇವೆಲ್ಲ ಕೆಮಿಕಲ್ ಇವೆಲ್ಲ ಕಳೆನಾಶಕಗಳು ಈ ಒಂದು ನಾಟಿ ಪದ್ಧತಿಯಲ್ಲಿ ಮಾಡ್ತಕ್ಕಂಥದ್ದು. ಇನ್ನು ನಾವು ಮೆಕ್ಕೆಜೋಳ, ಯಾಕಂದ್ರೆ ನಮ್ಮ ಒಂದು ಪ್ರದೇಶದಲ್ಲಿ 1 ಲಕ್ಷದ ಮೇಲೆ ಇಲ್ಲಿ ನಮ್ಮ ಆಸನದಲ್ಲಿ ಜಾಸ್ತಿ ಇರ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಮೆಕ್ಕೆಜೋಳ ಬಗ್ಗೆ ನಾವು ನೋಡೋದಾದ್ರೆ ಇಲ್ಲಿ ನಾವು ಅಟ್ರಾಜಿನ್ ಅಂತ ಸಿಗುತ್ತೆ, ಅಟ್ರಾಜಿನ್ 50 WP ಅಂತ ಸಿಗುತ್ತೆ, ಅದು ಅಟ್ರಾ ಟ್ರಾಪ್ ಅಂತ ಸಿಗುತ್ತೆ, ಬೇರೆ ಬೇರೆ ಮಾರುಕಟ್ಟೆ ಹೆಸರುಗಳು ಇರ್ತಕ್ಕಂಥದ್ದು. ಸೊ ಅದು 1 kg ಒಂದು ಎಕರೆಗೆ ಇರ್ತಕ್ಕಂಥದ್ದು. ಈ ಅಟ್ರಾಜಿನು, ಅಲಾ ಕ್ಲೋರೋ, ಪೆಂಡಿಮಿಥಲಿನ್ನು ಇವೆಲ್ಲವೂ ಕೂಡ ನಮಗೆ ಬಿತ್ತಿದ ದಿನ ಬಿತ್ತಿದ ಮರುದಿನ ನಾವು ಸಿಂಪರಣೆ ಮಾಡಬೇಕು. ಬಟ್ ಬಿತ್ತುವ ಒಂದು ಸಮಯದಲ್ಲಿ ನಾವು ಬಿತ್ತಿದ ಆದ ನಂತರ ಮತ್ತು ಸಿಂಪರಣೆ ಸಮಯದಲ್ಲಿ ಮಣ್ಣು ಅಲ್ಲಿ ಹಸಿ ಅಂಶ ಅಂದ್ರೆ ತೇವಾಂಶ ಇರಲೇಬೇಕು. ಹಿಂಗಂದ್ರೆ ಮಾತ್ರ ಅದು ಕಂಟ್ರೋಲ್ ಆಗಕ್ಕೆ ಸಾಧ್ಯ. ಸೊ ಯಾವಾಗ ನಾವು ಇಂಥ ಕಳೆನಾಶಕಗಳನ್ನ ಸ್ಪ್ರೇ ಮಾಡಿದಾಗ ಅಥವಾ ಸಿಂಪರಣೆ ಮಾಡಿದಾಗ ಆ ಕಳೆನಾಶಕಗಳು 25-30 ದಿನ ಕಳೆಗಳನ್ನ ಬರಲಾರ್ದಂಗೆ ನೋಡ್ಕೊಂತ ಹೋಗ್ತವೆ. ಸೊ ಅದನ್ನ ನಾವು ಇದನ್ ಮಾಡ್ತೀವಿ. ನೆಕ್ಸ್ಟ್ ಇನ್ನ ಕೆಲವೊಂದು ಕಳೆನಾಶಕಗಳಿದಾವೆ, ನಿಮಗೆ ಟೆಂಬೋಟ್ರಿಯಾನ್ ಅಂತ ಸಿಗುತ್ತೆ, ಟ್ರೊಪಮೆಜನ್ ಅಂತ ಸಿಗುತ್ತೆ. ಸೊ ಟೆಂಬೋಟ್ರಿಯಾನು 115 ml ಹೇಳ್ತೀವಿ. ಸೊ ನಿಮ್ಗೆಲ್ಲ ಕೇಳಿತಿರ ಲಾಡಿಸ್ ಅಂತ ಕೇಳಿತಿರ. ಸೊ ಲಾಡಿಸು ಕೂಡ ಅದು 18-25 ದಿನದೊಳಗೆ ನೀವು ಸಿಂಪರಣೆ ಮಾಡ್ಬೇಕು. ಇನ್ನೊಂದು ಟ್ರೊಪಮೆಜನ್ ಅಂತ ಸಿಗುತ್ತೆ, ಅದು ಕೂಡ BSF ಪ್ರಾಡಕ್ಟ್, ಟಿಂಜರ್ ಅಂತ ಸಿಗುತ್ತೆ. ಸೊ ಇದು ಕೂಡ 115 ml, ಎರಡು ಕೂಡ 18-25 ದಿನಕ್ಕೆ ನಾವು ಸಿಂಪರಣೆ ಮಾಡಬಹುದು. ಅಂದ್ರೆ ಈ ಒಂದು ಉದಯಪೂರ್ವ ಕಳೆಗಳು 25-30 ದಿನ ತನಕ ಬರ್ತಕ್ಕಂಥ ಕಳೆಗಳನ್ನ ಕಂಟ್ರೋಲ್ ಮಾಡುತ್ತೆ. ಮುಂದೆ ಈ ಕಳೆಗಳು ಉದಯ ಉತ್ತರ ಕಳೆಗಳು ಮತ್ತೆ ಮುಂದೆ ಬರ್ತಕ್ಕಂಥ ಒಂದು 20-25 ದಿನ ತನಕ ಕಳೆಗಳನ್ನ ಕಂಟ್ರೋಲ್ ಮಾಡುತ್ತೆ. ಇದ್ರ ಜೊತೆಗೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಎಡೆಕುಂಟೆ ಆಗಿರಲಿ, ಅರ್ಥೆ ಒಡೆಯೋದು ಇವೆಲ್ಲವೂ ಕೂಡ ಮಾಡ್ಕೊಂತ ಹೋದ್ರೆ ಅವಾಗ ಏನಾಗುತ್ತೆ, ಒಂದಕ್ಕೊಂದು ವಿಧಾನಗಳು ಪೂರಕವಾಗಿ ನಮಗೆ ಉತ್ತಮವಾಗಿರ್ತಕ್ಕಂಥ ಇಳುವರಿನ ಪಡಲಿಕ್ಕೆ ಸಾಧ್ಯ. ಇನ್ನು ನೆಕ್ಸ್ಟ್ ನಮ್ಮಲ್ಲಿ ರಾಗಿನೂ ಕೂಡ ಜಾಸ್ತಿ ಇರ್ತಕ್ಕಂಥದ್ದು. ಸೊ ರಾಗಿ ನಮ್ಮಲ್ಲಿ ಏನಾಗುತ್ತೆ, ನಮ್ಮ ಒಂದು ವಿಶ್ವವಿದ್ಯಾಲಯ ಶಿಫಾರಸು ಮಾಡಿರ್ತಕ್ಕಂಥದ್ದು ನೀರಾವರಿ ಪ್ರದೇಶಕ್ಕೆ ಅಥವಾ ನಾಟಿ ರಾಗಿಗೆ. ಸೊ ಇಲ್ಲಿ ಬ್ಯೂಟಾಕ್ಲೋರೋ ಅಂತ ಒಂದು ಸಿಗ್ತಕ್ಕಂಥದ್ದು, ಬ್ಯೂಟಾಕ್ಲೋರೋ ನಮಗೆ 600 ml ಒಂದು ಎಕರೆಗೆ ಹೇಳ್ತಕ್ಕಂಥದ್ದು. ಮತ್ತೆ ಅದು ಇಲ್ಲಪ್ಪ ಅಂತಂದ್ರೆ ಆಕ್ಸಿ ಫ್ಲೋರೋಫೆನ್ ಅಂತ ಸಿಗುತ್ತೆ, ಆಕ್ಸಿ ಗೋಲ್ಡ್ ಅಂತ ಸಿಗುತ್ತೆ. ಸೊ ಅದನ್ನ 170 ml ಅಷ್ಟು ಒಂದು ಎಕರೆಗೆ ನಾವು ಮಾಡ್ತಕ್ಕಂಥದ್ದು. ಇದಷ್ಟೇ ನಮಗೆ ನಾಟಿ ರಾಗಿಗೆ ಶಿಫಾರಸನ್ನ ಮಾಡಿರ್ತಕ್ಕಂಥದ್ದು. ಇನ್ನ ತೊಗರಿಯಲ್ಲಿ ನಾವು ಜನರಲ್ ಆಗಿ ಸಾಮಾನ್ಯವಾಗಿ ನೋಡೋದಾದ್ರೆ ತೊಗರಿ ಅಥವಾ ಹೆಸರು ಉದ್ದ ಆಗಿರಲಿ, ನಾವು ಅಲಾ ಕ್ಲೋರ್ ಅಂತ ಸಿಗುತ್ತೆ, ಅದು 1.2 ಲೀಟ್ರ್ ಎಕರೆಗೆ ಮಾಡ್ತಕ್ಕಂಥದ್ದು. ಜನರಲ್ ಇಲ್ಲ ಅಂತಂದ್ರೆ ಪೆಂಡಿಮಿಥಿಲಿನ್ 1.3 ಲೀಟ್ರಷ್ಟು ಹೊಡಿಬಹುದು. ಆಮೇಲೆ ಇಮಜಾ ತಪ್ಪೇರು, ಕ್ವಿಜ್ಲೋಫಾಪ್ ಈತೈಲ್ ಅಂತ ಸಿಗುತ್ತೆ. ಇಮಜಾ ತಪ್ಪೇರು ಅಂದ್ರೆ ಪರ್ಸೂಟ್ ಅಂತಂದು ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥದ್ದು. ಕ್ವಿಜ್ಲೋಫಾಪ್ ಈತೈಲ್ ಅಂದ್ರೆ ಟರ್ಗಾ ಸೂಪರ್ ಅಂತ ಸಿಗ್ತಕ್ಕಂಥದ್ದು. ಇವು ಎರಡು ಕೂಡ 20-25 ದಿನಕ್ಕೆ, ಪೆಂಡಿಮಿಥಿಲಿನ್, ಅಲಾಕ್ಲೋರಾವೆಲ್ಲ ಕೂಡ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನಗಳಲ್ಲಿ ನಾವು ಈ ಕಳೆನಾಶಕಗಳನ್ನು ಬಳಸಿದರೆ ಉತ್ತಮವಾಗಿರ್ತಕ್ಕಂಥ ಇಳುವರಿಯನ್ನು ಪಡಿಬಹುದು ಮತ್ತು ಉತ್ತಮವಾಗಿರ್ತಕ್ಕಂಥ ಕಳೆಗಳ ನಿರ್ವಹಣೆ ಕೂಡ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಹೀಗೆ ಅನಿವಾರ್ಯ ಸಂದರ್ಭಗಳಲ್ಲಿ ರಾಸಾಯನಿಕ ಕ್ರಮಗಳನ್ನು ಅನುಸರಿಸುವ ಮೂಲಕವೂ ಕೂಡ ನಾವು ಕಳೆ ನಿರ್ವಹಣೆಯನ್ನ ಮಾಡಬಹುದು. ಇನ್ನು ಈ ಸಮಗ್ರ ಕಳೆ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ತಾವೊಬ್ಬರು ಬೇಸಾಯ ಶಾಸ್ತ್ರಜ್ಞರಾಗಿ ತಮ್ಮ ಅಭಿಪ್ರಾಯವನ್ನ ಏನ್ ಹೇಳ್ತೀರಿ? ಸೊ ಯಾವುದೇ ಒಂದು ವಿಧಾನದಿಂದ ಈ ಒಂದು ಕಳೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಕೇವಲ ಬರೀ ಕಳೆನಾಶಕಗಳನ್ನೇ ಬಳಸ್ಕೊಂಡು ನಾವು ಕಳೆಗಳನ್ನು ನಿಯಂತ್ರಣ ಮಾಡ್ತೀವಿ ಅನ್ನೋದನ್ನು ಅದೊಂದು ಮಾತು ಸಮಂಜಸವಲ್ಲ ಅಂತ ಹೇಳ್ಬೋದು. ಆಯಾ ಸಂದರ್ಭಾನುಸಾರವಾಗಿ ಯಾವ ಮೇಲಿರ್ತಕ್ಕಂಥ ಅನೇಕ ವಿಧವಾಗಿರ್ತಕ್ಕಂಥ ಕಳೆಗಳನ್ನು ನಾವು ಮಾಡಬಹುದು ಅನ್ನೋದನ್ನು ಯೋಚನೆ ಮಾಡಬೇಕು. ಸೊ ಹಾಗಾಗಿ ಕಳೆಗಳ ಮೇಲೆ ಅಥವಾ ಕಳೆಗಳು ನಮ್ಮ ಹೊಲಕ್ಕೆ ತಲುಪದಂತೆ ಮಾಡೋದು ಒಂದು ಕ್ರಮವಾದರೆ, ಇನ್ನೊಂದು ಕ್ರಮ ಅಂತಂದ್ರೆ ನಮ್ಮ ಹೊಲಕ್ಕೆ ಅಥವಾ ನಮ್ಮ ಹೊಲದಲ್ಲಿ ಅಥವಾ ಜಮೀನಿನಲ್ಲಿ ಸೇರ್ಕೊಂಡಂತ ಕಳೆಗಳನ್ನ ಯಾವ ರೀತಿ ಅವುಗಳನ್ನ ಸಂಖ್ಯೆಗಳನ್ನ ಕಡಿಮೆ ಮಾಡಬಹುದು ಅನ್ನೋದನ್ನ ಮಾಡೋದು ಇನ್ನೊಂದು ಕ್ರಮ. ಸೊ ಹಾಗಾಗಿ ಒಂದೊಂದು ಜಮೀನಿನಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ ಕಳೆಗಳನ್ನ ನಾವು ನೋಡ್ಬೋದು. ಕೊನ್ನಾರಿ ಆಗಿರ್ಬೋದು, ಕರಿಕೆ ಆಗಿರ್ಬೋದು, ಇವೆಲ್ಲವೂ ಕೂಡ ಇಂಥ ಕಳೆಗಳನ್ನ ನಮ್ಮ ಹೊಲದಲ್ಲಿ ಅಥವಾ ನಮ್ಮ ಜಮೀನಿನಲ್ಲಿ ಬಂತಂದ್ರೆ ನಮ್ಮ ಭೂಮಿಗೆ ಕ್ಯಾನ್ಸರ್ ಇದ್ದಂತೆ. ಸೊ ಹಾಗಾಗಿ ಕಳೆ ನಿಯಂತ್ರಣ ನಾವು ಮಾಡೋದು ಅಂದ್ರೆ ಒಂದು ರೀತಿ ಯುದ್ಧ ಮಾಡದಂಗೆ. ಸೊ ಹಾಗಾಗಿ ಪ್ರತಿಯೊಂದು ಸಮಗ್ರ ಕಳೆ ನಿರ್ವಹಣೆ ಪದ್ಧತಿಯಿಂದ ಕಳೆಗಳನ್ನ ಸಕಾಲದಲ್ಲಿ ನಾವು ನಿಯಂತ್ರಣ ಮಾಡಬೇಕು. ಅದನ್ನ ಹೇಳಿದೆಲ್ಲ ಬೆಳೆಗಳ ಹಂತ ಅಂತ ಹೇಳಿದೆ ನಾನು. 35-40 ದಿನ ಆಗಿರ್ಬೋದು, 90 ದಿನ ಹತ್ತಿ ಬರುತ್ತೆ, 120 ದಿನ ಕಬ್ಬಿ ಬರುತ್ತೆ. ಈ ತರ ಆ ಒಂದು ಬೆಳೆಗಳ ಕಳೆ ಮತ್ತು ಬೆಳೆಗಳ ಸದ್ಯಗಿನ ಹಂತ ದಲ್ಲಿ ನಾವು ಕರೆಕ್ಟಾಗಿ ನಾವು ಕಂಟ್ರೋಲ್ ಮಾಡಿದ್ರೆ ಅಥವಾ ಸಮಗ್ರವಾಗಿ ನಿರ್ವಹಣೆ ಮಾಡಿದ್ರೆ ಸುಮಾರು 10-20% ಇಳುವರಿನ ಹೆಚ್ಚುವರಿಯಾಗಿ ನಾವು ಪಡಿಬಹುದು. ಅದಲ್ಲದೆ ಕೂಡ ನಮ್ಮಲ್ಲಿ ಸಿಗ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳಾಗಿರ್ತಕ್ಕಂಥ ನೀರಾಗಿರಲಿ ಅಥವಾ ತೇವಾಂಶ ಆಗಿರಲಿ ಪೋಷಕಾಂಶ ಆಗಿರಲಿ ಬೆಳಕಾಗಿರಲಿ ಇವೆಲ್ಲವೂ ಕೂಡ ಸಮರ್ಪಕ ರೀತಿಯಲ್ಲಿ ನಾವು ಸಂರಕ್ಷಿಸಿದಂಗಾಗುತ್ತೆ, ಆಮೇಲೆ ಬೆಳೆಗಳು ಕೂಡ ಕೊಟ್ಟಂಗಾಗುತ್ತೆ. ಸೊ ಹಾಗಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಆಹಾರ ಉತ್ಪಾದನೆ ಅಥವಾ ಕೂಡ ನಾವು ಹೆಚ್ಚಿಗೆ ಮಾಡಬಹುದು ಅಂತ ಹೇಳ್ಬೋದು. ಹೀಗೆ ನಮ್ಮ ಬೆಳೆಯನ್ನ ಬಾಧಿಸ್ತಕ್ಕಂತಹ ಕಳೆಯನ್ನ ಯಾವೆಲ್ಲ ಕ್ರಮಗಳನ್ನ ಅನುಸರಿಸಿ ನಾವು ನಿರ್ವಹಣೆಯನ್ನ ಮಾಡಬಹುದು ಅನ್ನುವಂಥ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಈ ಕಳೆ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಹೇಗೆ ಸಂಪರ್ಕವನ್ನ ಮಾಡ್ತಕ್ಕಂಥದ್ದು? ನಾನು ಇಲ್ಲಿ ಕೃಷಿ ಮಹಾವಿದ್ಯಾಲಯದಲ್ಲಿ ಕೆಲಸ ಮಾಡ್ತೇನೆ. ರೈತರು ಇಲ್ಲೇ ಬಂದು ಮಾಹಿತಿಯನ್ನ ಪಡ್ಕೋಬಹುದು, ಇಲ್ಲ ಆಗ್ಲಿಲ್ಲಪ್ಪ ಅಂತಂದ್ರೆ ನನ್ನ ಫೋನ್ನ ಕಾಲ್ ಮುಖಾಂತರ ಕೂಡ ಮಾತಾಡಿ ಕೇಳಬಹುದು. ನನ್ನ ಒಂದು ಮೊಬೈಲ್ನ ಸಂಖ್ಯೆ 97-31-65-69-67. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 97-31-65-69-67. ಒಳ್ಳೆಯದು ಡಾಕ್ಟರ್ ಸದಾಶಿವನಗೌಡ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಈ ಕಳೆಯನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು ವಿವಿಧ ಬೆಳೆಗಳಲ್ಲಿ ಅನ್ನುವಂಥ ವಿಚಾರಗಳನ್ನ ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಇದುವರೆಗೆ ವಿವಿಧ ಬೆಳೆಗಳಲ್ಲಿ ಕಳೆ ಹತೋಟಿಯ ಕ್ರಮಗಳು ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸದಾಶಿವನಗೌಡ SNO ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಆರ್ಥಿಕ ಅಭಿವೃದ್ಧಿಯ ಸಂಗತಿಗಳ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಎಸ್ ಶಶಿಕಿರಣ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿವಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಕೆ ಯುವರಾಜ್ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಹೂವಿನ ಸಿರಿ ತೆಕ್ಕಿ ತುಂಬಾ ನೆರಗಿ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ಹತ್ತು ಹೂವಿನ ಸಿರಿ ತೆಕ್ಕಿ ತುಂಬಾ ನೆರಗಿ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ಆ ತಾಯಿ ಒಕ್ಕಲೇರ್ಯಾಳ ಕಣದಾಗ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ಆ ತಾಯಿ ಒಕ್ಕಲೇರ್ಯಾಳ ಕಣದಾಗ ಜೋಡತ್ತು ಬೆಳ್ಳಿ ಬಾರಿ ಕೋಲು ಕಾಳು ತುಂಬಿದ ಕೆನೆಯ ಕಣಕಾಕಿ ಬೆಳ್ಳನ್ನ ಜೋಡತ್ತು ಬೆಳ್ಳಿ ಬಾರಿ ಕೋಲು ಕಾಳು ತುಂಬಿದ ಕೆನೆಯ ಕಣಕಾಕಿ ಕಾಳು ತುಂಬಿದ ಕೆನೆಯ ಕಣಕಾಕಿ ಮುಂಜಾನೆ ಹಂತಿ ಹುಡ್ಯಾರೋ ಹರುಷಾರಿ ಹಂತಿ ಹುಡ್ಯಾರೋ ಹರುಷಾರಿ ಹತ್ತು ಹೂವಿನ ಸೀರಿ ತೆಕ್ಕಿ ತುಂಬಾ ನೆನಗೆ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ತಾಯಿ ಮಕ್ಕಳೇರ್ಯಾಳ ಕಣದಾಗ ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ ಸರದಾರ ನನ್ನೆತ್ತು ಸಾರಂಗ ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ ಸರದಾರ ನನ್ನೆತ್ತು ಸಾರಂಗ ಸರದಾರ ನನ್ನೆತ್ತು ಸಾರಂಗ ತುಳಿದಾದ ಹಂತಿ ಕಡ್ಡಿ ಎಲ್ಲ ಪುಡಿಯಾತು ಹಂತಿ ಕಡ್ಡಿ ಎಲ್ಲ ಪುಡಿಯಾತು ಹತ್ತು ಹೂವಿನ ಸೀರಿ ತೆಕ್ಕಿ ತುಂಬಾ ನೆರಗಿ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ತಾಯಿ ಮಕ್ಕಳೇರ್ಯಾಳ ಕಣದಾಗ ಬೆಳೆಯೋ ಮುಗಿಲೊತ್ತ ಬಿದ್ದು ಆನೆ ತುಳಿದಾರು ನುರಿಯೊಲ್ಲ ಮುತ್ತಿನ ಬೆಳೆಯೋ ಮುಗಿಲೊತ್ತ ಬಿದ್ದು ಆನೆ ತುಳಿದಾರು ನುರಿಯೊಲ್ಲ ಆನೆ ತುಳಿದಾರು ನುರಿಯೊಲ್ಲ ನಂಬಸವ ಪಾದ ಇಟ್ಟಾರೆ ನುರಿದಾವ ಪಾದ ಇಟ್ಟಾರೆ ನುರಿದಾವು ಹತ್ತು ಹೂವಿನ ಸೀರಿ ತೆಕ್ಕಿ ತುಂಬಾ ನೆರಗಿ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ಹತ್ತು ಹೂವಿನ ಸೀರಿ ತೆಕ್ಕಿ ತುಂಬಾ ನೆರಗಿ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ಆ ತಾಯಿ ಒಕ್ಕಲೇರ್ಯಾಳ ಕಣದಾಗ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ಆ ತಾಯಿ ಒಕ್ಕಲೇರ್ಯಾಳ ಕಣದಾಗ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ